ವಾಹನಗಳಿಂದ ಹೊರಹೊಮ್ಮುವ ಹೊಗೆ ಕಾರ್ಬನ್ ಮೊನಾಕ್ಸೈಡ್, ಲೆಡ್ ಇನ್ನಿತರ ವಿಷಕಾರಿ ಅನಿಲಗಳಿಂದ ಕೂಡಿದ್ದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ಜನಾಂಗ ಬೆನ್ನ ಹಿಂದೆ ಆಕ್ಸಿಜನ್ ಸಿಲಿಂಡರ್ ಹೊತ್ತು ಓಡಾಡಬೇಕಾಗುತ್ತದೆ. ಎಚ್ಚರ, ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ಎಮಿಷನ್ ಟೆಸ್ಟ್ ಮಾಡಿಲ್ಲದ ವಾಹನಗಳನ್ನು ಹೊರಕ್ಕೆ ತರಬೇಡಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ಬಾಯಿ ಕ್ಯಾನ್ಸರ್ ಬಗ್ಗೆ ಎಚ್ಚರ. ಬಾಯಿಯಲ್ಲಿ ಕೆಂಪು ಮಚ್ಚಿ ಬಿಳಿ ಮಚ್ಚಿಯಾಗಿ ಗಂಟಿನ ರೂಪದಲ್ಲಿ ಕಾರಣವಿಲ್ಲದ ರಕ್ತಸ್ರಾವದ ಮೂಲಕ ಬಾಯಿ ಕ್ಯಾನ್ಸರ್ ಕಾಣಿಸಿಕೊಳ್ಳಬಹುದು. ಬಾಯಿ ಕ್ಯಾನ್ಸರ್ಗೆ ಮುಖ್ಯ ಕಾರಣ ತಂಬಾಕು ಸೇವನೆ, ಮದ್ಯಪಾನ, ವಾಸಿಯಾಗದ ಬಾಯಿ ಹುಣ್ಣು ಹಾಗೂ ವೈರಾಣುವಿನ ಸೋಂಕು. ಆರಂಭಿಕ ಹಂತದಲ್ಲಿ ರೋಗ ನಿರ್ಣಯ ಮಾಡಿದಲ್ಲಿ ಸೂಕ್ತ ಚಿಕಿತ್ಸೆಯಿಂದ ಬಾಯಿ ಕ್ಯಾನ್ಸರ್ ತಡೆಗಟ್ಟಬಹುದು. ದುಶ್ಚಟಗಳಿಂದ ದೂರವಿರಿ, ಬಾಯಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಬಾಯಿ ಆರೋಗ್ಯ ಕಾರ್ಯಕ್ರಮ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. भैया हाँ, वो ऊपर वाला टूथपेस्ट देना. हाँ ये लो, ये है सेंसोडेंट के. टूथ का करंट गॉन होगा 100%. ये सेंसिटिविटी टूथपेस्ट कर देगा एविडेंट. आज से ही अपने सेंसिटिव दांतों का दोस्त बनाओ सेंसोडेंट के. टूथपेस्ट फॉर सेंसिटिव टीथ, फ्री फ्रॉम इल इफेक्ट्स ऑफ SLS एंड पैराबेंस. अब टूथ का करंट गॉन तो लाइफ का करंट ऑन. सेंसोडेंट के ट्राई करके देखो. ಹಾಯ್ ಅಜಯ್, ಡಿಸೆಂಬರ್ 31 ನಿಮಗೆ ನೆನಪಿದೆ ತಾನೇ? ಹೌದು, ಹೊಸ ವರ್ಷದ ಪಾರ್ಟಿಯನ್ನು ಯೋಜಿಸಬೇಕು, ಅತಿಥಿ ಪಟ್ಟಿಯನ್ನು ಮಾಡಬೇಕು, ಮತ್ತೆ ನಮ್ಮ ಹೊಸ ವರ್ಷದ ನಿರ್ಣಯವನ್ನು ನಾವು ನಿರ್ಧರಿಸಬೇಕು. ಆದ್ರೆ ಇವೆಲ್ಲಕ್ಕೂ ಮೊದಲು ಒಂದು ಅತ್ಯಂತ ಮುಖ್ಯವಾದ ಕೆಲಸವಿದೆ. ಅದ್ಯಾವುದು? ನಿಮ್ಮ ತಡವಾದ ಮತ್ತು ಪರಿಷ್ಕೃತ ತೆರಿಗೆ ರಿಟರ್ನ್ ಗಳನ್ನು ಇಫೈಲ್ ಮಾಡಲು ಕೊನೆಯ ದಿನಾಂಕ 31 ಡಿಸೆಂಬರ್ 2024. ತೆರಿಗೆದಾರರು ದಯವಿಟ್ಟು ಗಮನಿಸಿ, 2024-25 ಮೌಲ್ಯಮಾಪನಕ್ಕಾಗಿ ನಿಮ್ಮ ಆದಾಯ ತೆರಿಗೆ ರಿಟರ್ನ್ ಅನ್ನು ನೀವು ಸಲ್ಲಿಸದಿದ್ದರೆ ನಂತರ 31 ಡಿಸೆಂಬರ್ 2024 ವಿಳಂಬ ಶುಲ್ಕದೊಂದಿಗೆ ನಿಮ್ಮ ರಿಟರ್ನ್ ಅನ್ನು ಇನ್ನೂ ಸಲ್ಲಿಸಬಹುದು. ಮತ್ತು ನೀವು ನಿಗದಿತ ದಿನಾಂಕದ ಮೊದಲು 2024-25 ಅಸೆಸ್ಮೆಂಟ್ ವರ್ಷಕ್ಕೆ ನಿಮ್ಮ ಆದಾಯ ತೆರಿಗೆ ರಿಟರ್ನ್ ಅನ್ನು ಸಲ್ಲಿಸಿದ್ದರೆ ಮತ್ತು ನವೀಕರಣದ ಅಗತ್ಯವಿದ್ದಲ್ಲಿ ನಂತರ ನೀವು ನಿಮ್ಮ ಪರಿಷ್ಕೃತ ರಿಟರ್ನ್ ಅನ್ನು ಯಾವುದೇ ವಿಳಂಬ ಶುಲ್ಕವಿಲ್ಲದೆ ಡಿಸೆಂಬರ್ 31, 2024 ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮತ್ತು ನಿಮ್ಮ ತೆರಿಗೆ ರಿಟರ್ನ್ ಅನ್ನು ಫೈಲ್ ಮಾಡಲು incometax.gov.in ಲಾಗ್ ಆನ್ ಮಾಡಿ. ಪ್ರತಿಯೊಬ್ಬ ತೆರಿಗೆದಾರನು ರಾಷ್ಟ್ರ ನಿರ್ಮಾತ. ಅರೆ ಬ್ರದರ್, ಇಲ್ಲಿ ಕೇಳಿ, ನಿಮ್ಮ ಮೊಬೈಲ್ ನೋಡಿ, ಬಾಸ್ ಮೆಸೇಜ್ ಬಂದಿದ್ಯಾ? ಅದೇ ಮೆಸೇಜ್ ನಲ್ಲಿ ಬರ್ದಿದೆ ಎಮರ್ಜೆನ್ಸಿ ಇದೆ, ತಕ್ಷಣ ಗಿಫ್ಟ್ ಕಾರ್ಡ್ ಅಥವಾ ವೋಚರ್ ತಗೊಂಡು ಪರ್ಸನಲ್ ಮೇಲ್ ಅಲ್ಲಿ ಕಳಿಸಿ ಅಂತ. ಅರೆ ತಿಳ್ಕೊಳ್ಳಿ, ಇವರು ಬಾಸ್ ನ ಫೋಟೋ ಹಾಕೊಂಡು ಫ್ರಾಡ್ ಮಾಡುವರು. ನೆನ್ಪಿರ್ಲಿ, UPI ಸೇಫ್ ಇದೆ, ಆದ್ರೆ ಯಾರಾದ್ರೂ ಮೋಸ ಮಾಡಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನೇ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಇದೇ ಡಿಸೆಂಬರ್ 27-28 ಎರಡು ದಿನಗಳ ರಾಷ್ಟ್ರೀಯ ಅಗ್ರಿ ಸ್ಟಾರ್ಟ್ಅಪ್ ಎಕ್ಸ್ಪೋ 2024. ಕೃಷಿಕ ಭಾರತ ಸರ್ಕಾರದ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ರಪ್ತ ಕೃಷಿ ಹಾಗೂ ರೈತರ ಕಲ್ಯಾಣ ಸಚಿವಾಲಯ ಜ್ಞಾನ ಪಾಲುದಾರ ಅಡಿಯಲ್ಲಿ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಆಯೋಜಿಸಲಾಗಿದೆ. ಸ್ಟಾರ್ಟ್ಅಪ್ ಮೇಳವನ್ನ ಕರ್ನಾಟಕ ರಾಜ್ಯ ಕೃಷಿ ಸಚಿವರಾದ ಶ್ರೀ ಎನ್ ಚಲುವರಾಯ ಸ್ವಾಮಿ ದಿನಾಂಕ 27-12-2024 ಮುಂಜಾನೆ 9:30 ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಉದ್ಘಾಟಿಸಲಿದ್ದಾರೆ. ಕುಲಪತಿಗಳಾದ ಗೌರವಾನ್ವಿತ ಡಾಕ್ಟರ್ PL ಪಾಟೀಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಈ ಸ್ಟಾರ್ಟ್ಅಪ್ ಮೇಳದಲ್ಲಿ 150 ಕೃಷಿ ಸ್ಟಾರ್ಟ್ಅಪ್ಗಳು ಭಾಗವಹಿಸಲಿದ್ದು ಕೃಷಿಗೆ ಸಂಬಂಧಿಸಿದ ನಾವೀನ್ಯತೆಗಳ ಪ್ರದರ್ಶನ ಮತ್ತು ಮಾರಾಟ ಅಲ್ಲದೆ ವ್ಯವಹಾರ ಒಪ್ಪಂದ B2B ಅವಕಾಶವಿರುತ್ತದೆ. ಸ್ಟಾರ್ಟ್ಅಪ್ ಪ್ರಾರಂಭಿಸುವುದು ಮತ್ತು ಉದ್ಯಮಶೀಲತೆ ಕುರಿತು ಮಾರ್ಗದರ್ಶನ ನೀಡಲಾಗುವುದು. ಈ ಮೇಳಕ್ಕೆ ಆಸಕ್ತ ರೈತರು, ರೈತ ಮಹಿಳೆಯರು, ಉದ್ಯಮೆದಾರರು ಹಾಗೂ ವಿದ್ಯಾರ್ಥಿಗಳ ಭೇಟಿ ನೀಡಬೇಕೆಂದು ಯೋಜನೆ ಮುಖ್ಯಸ್ಥರಾದ ಡಾಕ್ಟರ್ SS ಡೊಳ್ಳಿ ಕೋರಿರುತ್ತಾರೆ. ವಿವಿಧ ರಾಜ್ಯಗಳ ವಿವಿಧ ವಲಯಗಳಿಂದ ಆಹಾರ ತಾಂತ್ರಿಕತೆ, ಕೃಷಿ ಸರಬರಾಜು ಸರಪಳಿ, ಸಾವಯವ ಕೃಷಿ, ಜೈವಿಕ ಕೃಷಿ ತಂತ್ರಜ್ಞಾನ, IoT ಹಾಗೂ ಗಿಡಮೂಲಿಕೆಗಳ ಔಷಧಿಗಳಿಗೆ ಸಂಬಂಧಿಸಿದ ಸ್ಟಾರ್ಟ್ಅಪ್ಗಳು ಭಾಗವಹಿಸಲಿವೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ತಾಂತ್ರಿಕ ಹಾಗೂ ಅಭಿಯಾಂತ್ರಿಕ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜುಗಳ ವಿದ್ಯಾರ್ಥಿಗಳು, ಆಸಕ್ತ ಸಾರ್ವಜನಿಕರು, ರೈತ ಉತ್ಪಾದಕ ಸಂಸ್ಥೆ ಸದಸ್ಯರು ಹಾಗೂ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಲಾಭ ಪಡೆಯಲು ವಿನಂತಿಸಲಾಗಿದೆ. ಈಗ ಕೇಳಿ ರೈತ ಬಾಂಧವರಲ್ಲಿ ಉದ್ಯಮಶೀಲತೆ ಈ ಕುರಿತು ಡಾಕ್ಟರ್ ನೇತ್ರಾವತಿ ಅಶೋಕ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೌಡೇನ್. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೈತ ಬಾಂಧವರಲ್ಲಿ ಉದ್ಯಮಶೀಲತೆ ಕುರಿತು ದೇವಿ ಹೊಸೂರಿನ ತೋಟಗಾರಿಕಾ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ಡಾಕ್ಟರ್ ನೇತ್ರಾವತಿ ಅಶೋಕ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳೀನ್. ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ಇವತ್ತು ನಾವು ಕೌಶಲ ಭಾರತ ಅಂತ ಹೇಳ್ತೀವಿ, ಅಂದ್ರೆ ಕೌಶಲ್ಯಯುತವಾದ ಭಾರತ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಕೌಶಲ್ಯಗಳು ನಮ್ಮಲ್ಲಿದ್ರೆ ನಾವು ಉಪವಾಸ ಬೀಳುವ ಕಾರಣನೇ ಇಲ್ಲ, ಅಂದ್ರೆ ಜೀವನದಲ್ಲಿ ನಾವು ಯಶಸ್ಸನ್ನು ಗಳಿಸೋದು ಗ್ಯಾರಂಟಿ ಅಂತ. ಹೀಗಾಗಿ ಒಂದು ಕೌಶಲ್ಯವನ್ನು ಪಡಿಬೇಕು ಅಂತಂದ್ರೆ ಅದಕ್ಕೆ ನಾವು ತಯಾರಾಗಬೇಕಾಗ್ತದೆ. ನಮ್ಮ ರೈತರಿಗೂ ಕೂಡ ಇವತ್ತು ನಾವು ಸಾಕ್ಷರಾಗದೇ ಇರಬಹುದು, ಆದ್ರೆ ಕೃಷಿ ಸಾಕ್ಷರ ಆಗೋದು ಬಹಳ ಮುಖ್ಯ. ಇವತ್ತು ರೈತರ ಒಂದು ಬೆಳೆ ತಾಂತ್ರಿಕತೆಗಳನ್ನ ತಿಳ್ಕೊಳ್ಬೇಕು, ಆಮೇಲೆ ಮುಖ್ಯವಾಗಿ ಯಾವ ತಳಿಗಳನ್ನ ಹಾಕ್ಬೇಕು, ಬೀಜೋಪಚಾರ ಹೆಂಗ್ ಮಾಡ್ಬೇಕು, ಮತ್ತೆ ಔಷಧ ಹೊಡಿಬೇಕಾದ್ರೆ ಹೆಂಗ್, ಆಮೇಲೆ ಮಣ್ಣಿನ ಗುಣಮಟ್ಟ ಕಾಪಾಡೋದು ಬಹಳ ಮುಖ್ಯ. ಈಗ ಏನಾಗಿದೆ, ನಾವು ಬರೀ ಹೆಚ್ಚು ರಾಸಾಯನಿಕಗಳನ್ನ ಹಾಕಿ ಮಣ್ಣನ್ನು ಹಾಳು ಮಾಡ್ಬಿಟ್ಟಿವಿ. ರಾಶಿ ಮಾಡಿದ ನಂತರ ಭೂಮಿಗೆ ಬೆಂಕಿ ಹಚ್ಚಿಬಿಡ್ತೀವಿ, ಅದು ಮಾಡಬಾರ್ದು. ಅಂದ್ರೆ ಸೂಕ್ಷ್ಮಾಣು ಸೂಕ್ಷ್ಮ ಜೀವಿಗಳು ಭೂಮಿಯೊಳಗೆ ಇರ್ತಾವ, ಮಣ್ಣಿನೊಳಗೆ ಜೀವಂತ ಇತ್ತಂದ್ರೆ ಮಾತ್ರ ನಮ್ಮ ದೇಹದೊಳಗೆ ಜೀವ ಇದೆ ಅಂತ ತಿಳ್ಕೊಳ್ಬೇಕು. ಅಂದ್ರೆ ಅದು ಖಂಡಿತವಾಗಿ ಭೂಮಿ ನಮ್ಮನ್ನ ಹೋಲ್ತಾ ಇದೆ. ಭೂಮಿ ತಾಯಿ ಏನ್ ಬೇಕಾದ್ದು ಬೆಳಿಲಿಕ್ಕೆ ಅವಕಾಶ ಮಾಡ್ಕೊಡ್ತಾಳ, ಆದ್ರೆ ಅವಳಿಗೆ ನಾವು ಹಿಂಸೆ ಮಾಡಿದ್ರೆ ಹೇಗೆ? ಅದಕ್ಕೆ ರೈತ ಬಾಂಧವರು ಅಂದ್ರೆ ರಾಸಾಯನಿಕ ಕೃಷಿ ಆದಷ್ಟು ಕಡಿಮೆ ಮಾಡಿ ನಮ್ಮ ಸಾವಯವ ಕೃಷಿಯನ್ನ, ಎತ್ತುಗಳನ್ನ ಸಾಕುವಂತದ್ದು, ಆಮೇಲೆ ಸೂಕ್ಷ್ಮಾನು ಸೂಕ್ಷ್ಮ ಜೀವಿಗಳನ್ನು ಬೆಳೆಸುವಂತದ್ದು, ನೈಸರ್ಗಿಕ ರೀತಿಯೊಳಗೆ ನಾವು ಕೃಷಿ ಮಾಡ್ಲಿಕ್ಕೆ ಸಾಧ್ಯ. ಖಂಡಿತವಾಗಿ ಕೂಡ ಖರ್ಚು ಕಡಿಮೆ ಆಗ್ತದೆ ಮತ್ತೆ ಲಾಭ ಹೆಚ್ಚ. ಆ ನಿಟ್ಟಿನೊಳಗೆ ಉದ್ಯಮಶೀಲತೆ ಅನ್ನೋದು ಬಹಳ ಮುಖ್ಯ. ಇವತ್ತು ನಾವು ಮಾರುಕಟ್ಟೆಯನ್ನು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ. ನಾವೆಲ್ಲ ಬೆಳಿತೀವಿ ಖರೆ, ನಾವು ಮಧ್ಯವರ್ತಿಗಳ ಕೈ ಕೊಟ್ಟು ಅಂದ್ರೆ ಲಾಭ ಅವರು ಮಾಡ್ಕೋತಾರೆ, ನಮ್ಗೇನು ಸಿಗ್ತದೆ ಹೇಳ್ರಿ? ಇಷ್ಟೆಲ್ಲ ಕಷ್ಟಪಟ್ಟು ಲಾಭ ಅವ್ರಿಗೆ ಕೊಟ್ಟು ಮನೆಗೆ ಸುಮ್ಮನೆ ಹೋಗ್ಬೇಕಾಗ್ತದೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಆ ಒಂದು ಮಾರುಕಟ್ಟೆ ಕೌಶಲ್ಯವನ್ನು ಕೂಡ ಬೆಳೆಸ್ಕೊಳ್ಳೋದು. ಈಗ ಸಾಕಷ್ಟು ಜನ ಹೊಲಕ್ಕೆ ಬಂದು ಇಳುವರಿ ಏನಿದೆ ಅಂತ ನೋಡ್ಕೊಂಡು ಹೋಗ್ತಾರೆ, ಅಂದ್ರೆ ಅವ್ರಿಗೆ ಬೇಡಿಕೆ ತಕ್ಕಂಗೆ ನಾವು ಬೆಳೆಯಲಿಕ್ಕೆ ಸಾಧ್ಯ ಆದ್ರೆ ಖಂಡಿತವಾಗಿ ಕೂಡ ಉತ್ತಮವಾದ ನಮಗೆ ಬೆಲೆ ಸಿಗ್ತದೆ, ಮತ್ತೆ ನಾವು ಒಳ್ಳೆ ಮಾರುಕಟ್ಟೆ ಒಂದು ಕೌಶಲ್ಯವನ್ನು ಕೂಡ ಅಳವಡಿಸ್ಕೊಂಡಂಗೆ ಆಗುತ್ತೆ. ಆ ನಿಟ್ಟಿನೊಳಗೆ ಆತ್ಮೀಯ ಕೇಳುಗರೆ, ಇವತ್ತು ಒಂದು ಉದ್ಯಮಶೀಲತೆ ಅನ್ನೋದು ಬಹಳ ಮುಖ್ಯ. ಅದನ್ನ ಬೆಳೆಸ್ಕೊಳ್ಳೋದು ಹೇಗೆ ಅಂತ ಹೇಳಿ, ಹಾವೇರಿಯ ದೇವಿ ಹೊಸೂರಿನ ತೋಟಗಾರಿಕಾ ಮಹಾವಿದ್ಯಾಲಯ, ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಆಧೀನದೊಳಗದ. ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯ ತುಂಬಾ ಮಹತ್ವಪೂರ್ಣವಾಗಿ ತೋಟಗಾರಿಕಾ ಬೆಳೆಗಳ ಬಗ್ಗೆ, ಹಣ್ಣಿನ ಬೆಳೆಗಳು ಅಂದ್ರೆ ಹೆಂಗೆ ಯಾವ ರೀತಿ ಬೆಳೆದ್ರೆ ರೈತರಿಗೆ ಲಾಭ ಆಗ್ತದೆ, ಮತ್ತೆ ಹೇಗೆ ಅದರಲ್ಲಿ ತಾಂತ್ರಿಕತೆ ಏನು ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾ ರಾಜ್ಯಾದ್ಯಂತ ಸಾಕಷ್ಟು ಕಾಲೇಜುಗಳಿದೆ. ಅಂತ ಒಂದು ಕಾಲೇಜುಗಳಲ್ಲಿ ದೇವಿ ಹೊಸೂರಿನ ತೋಟಗಾರಿಕಾ ಮಹಾವಿದ್ಯಾಲಯ ಬಂದು ಅಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇರುವಂತಹ ಶ್ರೀಮತಿ ನೇತ್ರಾವತಿ ಅಶೋಕ್ ಪಾಟೀಲ್ ಅವರಿದ್ದಾರೆ. ಅವರು ಈ ಉದ್ಯಮಶೀಲತೆ ಕುರಿತಂತೆ ಅಂದ್ರೆ ವಿಶೇಷವಾಗಿ ಮಕ್ಕಳಿಗೆ ಕೂಡ ಅದನ್ನು ಬೋಧಿಸ್ತಾ ಇದ್ದಾರೆ ಅವರು. ಅಂದ್ರೆ ಯಾರು ವಿದ್ಯಾರ್ಥಿಗಳು, ಕೃಷಿ ವಿದ್ಯಾರ್ಥಿಗಳು, ಪದವೀಧರರು ನಮ್ಮ ಒಂದು ಉದ್ಯಮಶೀಲತೆಯನ್ನ ನಾವು ನಂಬಿಕೊಂಡು ನಾವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ನಾವು ನೌಕರಿಗೆ ಅಲ್ದಾರ ಪರಿಸ್ಥಿತಿ ಇಲ್ಲ, ಆಮೇಲೆ ನಾವೇ ಒಂದು ಸುಮಾರು ಜನಕ್ಕೆ ನಾವು ಉದ್ಯೋಗ ಕೊಡ್ಬಹುದು. ಆ ನಿಟ್ಟಿನೊಳಗೆ ಪ್ರಯತ್ನ ಮಾಡ್ರಿ ಅಂತ ಹೇಳಿ ಅವ್ರು ಯಾವಾಗ್ಲೂ ಹಗಲಿಡು ಸಾಕಷ್ಟು ಬೋಧನೆ ಮಾಡ್ತಿರ್ತಾರೆ. ಅದಕ್ಕೆ ನೇತ್ರಾವತಿ ಪಾಟೀಲ್ ಅವರಿಂದ ಹೆಚ್ಚಿನ ಮಾಹಿತಿ ಮಾಡ್ಕೊಂಡಂತ ರೈತ ಬಾಂಧವರೇ, ಆತ್ಮೀಯ ಕೇಳುವರೇ, ಮೇಲರ ಪರವಾಗಿ ಶ್ರೀಮತಿ ಡಾಕ್ಟರ್ ನೇತ್ರಾವತಿ ಪಾಟೀಲ್ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ನೇತ್ರಾವತಿ ಅವರೇ, ನಿಮಗೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಸರ್, ಎಲ್ಲ ರೈತ ಬಂಧುವರಿಗೂ ಕೂಡ ನಮಸ್ಕಾರ. ಇವತ್ತು ನಾನು ಮಾತಾಡಿದ ಸರ್ ಉದ್ಯಮಶೀಲತೆ ರೈತರಲ್ಲಿ ಯಾಕೆ ಇರಬೇಕು ಅಂತ. ಪ್ರಿಯ ರೈತರೇ, ಇಲ್ಲಿವರೆಗೂ ನಮ್ಗೆ ರೈತರು ಅಂದ್ರೆ ನಮ್ಮ ಪ್ರಕಾರ ಹೇಗಿತ್ತು, ನಾನು ಬೆಳೆದೆ ನಾನು ಮಾರುಕಟ್ಟೆಗೆ ಹಾಕದೆ ಅಷ್ಟೇ ಇತ್ತು. ಬಟ್ ಇವಾಗಿನ ರೈತರು ಡಬ್ಲಿಂಗ್ ಆಫ್ ಇನ್ಕಮ್ ಅಂತ ಪ್ರಧಾನ ಮಂತ್ರಿ ಅವ್ರು ಹೇಳಿರ್ಬೇಕಾದ್ರೆ ನಾವು ಹೇಗೆ ನಮ್ಮ ಆದಾಯನ ಹೇಗೆ ಹೆಚ್ಚಿಸ್ಕೋಬೇಕು ಅಂದ್ರೆ ಅದು ಉದ್ಯಮತೆಯನ್ನ ಅಳವಡಿಸ್ಕೊಂಡ್ರೆ ಮಾತ್ರ ಅಸಾಧ್ಯ. ಉದ್ಯಮತೆನೆ ಅನ್ನೋದು ಯಾಕೆ ಬೇಕು? ಈಗ ಎಷ್ಟೊಂದ್ ಜನ ನಾವೆಲ್ಲ ಕೆಲಸ ಮಾಡ್ತಾ ಇರ್ತೇವೆ, ನಮ್ಮ ಕೈಯಲ್ಲಿ ಒಂದ್ 10 ನಿಮಿಷ ಕೆಲಸಕ್ಕೆ ಟೈಮ್ ಸಿಕ್ಕಿದ್ರೆ ಸಾಕಪ್ಪ ಅನ್ನೋ ತರ ಇರುತ್ತೆ. ಹಪ್ಪಳ ಅಂತೂ ಯಾರು ಮಾಡ್ಕೊಳ್ಳಲ್ಲ, ನಮ್ಮ ಮನೆಗಳಲ್ಲಿ ಹಪ್ಪಳ ಮಾಡ್ಕೊಳ್ಳಲ್ಲ, ಸಂಡಿಗೆ ಮಾಡ್ಕೊಳ್ಳಲ್ಲ, ಕಾರು ಪುಡಿ ಮಾಡ್ಕೊಳ್ಳಲ್ಲ, ಸಾಂಬಾರ್ ಪುಡಿ ಮಾಡ್ಕೊಳ್ಳಲ್ಲ. ಇದೆಲ್ಲ ಮಾಡ್ಕೊಡೋರು ಯಾರಾಗಿರ್ಬೇಕು? ರೈತರಾಗಿರ್ಬೇಕು, ನಮ್ಮ ರೈತರಾಗಿರ್ಬೇಕು. ಉದ್ಯಮಶೀಲತೆ ದೊಡ್ಡ ಉದ್ಯಮಶೀಲತೆ ಅವ್ರು ಬರ್ತಾರೆ, ದುಡ್ಡು ಹಾಕಿ ಹಾಕ್ತಾರೆ ಹೋಗ್ತಾರೆ, ನಮ್ಮ ಹತ್ರ ತಾನೇ ಅದನ್ನೆಲ್ಲ ತಗೊಂಡು ಮಾಡುವಂತದ್ದು. ಹಂಗಾಗಿ ಉದ್ಯಮಶೀಲತೆ ಬಹಳ ಬಹಳ ತುಂಬಾ ಅವಶ್ಯಕವಾಗಿರೋದು. ಅವರು ತುಂಬಾ ಅವರಿಗೆ 1/10 ಆದಾಯ ಕೊಡೋಷ್ಟು ಶಕ್ತಿ ಇದೆ. ನಮ್ಮ ಇತ್ತೀಚಿನ ಎಲ್ಲ ನೋಡ್ತಾ ಇದ್ದೇವೆ, ನಾವು ಅಗ್ರಿಕಲ್ಚರ್ ಬಂದಿರೋ ಮಕ್ಕಳನ್ನು ನೋಡ್ತಾ ಇದ್ದೇವೆ, ಅವರೆಲ್ಲರೂ ಬರೇ ಜಾಬ್. ನನಗೆ ಯಾವ್ದಾದ್ರು ಉದ್ಯಮ ಸಿಗುತ್ತಾ, ಯಾರು ಕೆಳಗಡೆ ಕೆಲಸ ಮಾಡ್ತೀನಿ, ನಾ 30,000 ಕೊಡ್ತಾರ, 40,000 ಕೊಡ್ತಾರ ಅಂತ ನೋಡ್ತಾ ಇದೆ ಹೊರತು ನಾನು ಏನಾದ್ರೂ ಮಾಡ್ಬೇಕು ಅನ್ನೋದು ಮನೋಭಾವನೆ ಸ್ವಲ್ಪ ಬಹಳ ಕಡಿಮೆ ಆಗ್ಬಿಟ್ಟಿದೆ, ಬಹಳ ಕಡಿಮೆ ಇದೆ. ಅಲ್ಲೆಲ್ಲ ಈಗ ಹಳ್ಳಿಗಳಲ್ಲಿ ಹೋಗಿ ನೋಡಿದ್ರೆ ಬರೇ ಹಿರಿಯ ನಾಗರಿಕರು, 40-50 ವರ್ಷದ ಮೇಲವರು ಮಾತ್ರ ಇದ್ದಾರೆ, ಯಂಗ್ಸ್ಟರ್ಸ್ ಯೂತ್ಸ್ ಯಾರು ಇಲ್ಲೇ ಇಲ್ಲ. ಆಮೇಲೆ ಅದರಲ್ಲಿ ನಮ್ಗೆ ಉದ್ಯಮಶೀಲತೆ ಒಂದು ಬೇಕಾಗಿರೋ ಅರ್ಹತೆಗಳೇನು? ನಾನು ಇವಾಗ ನಾಳೆ ಒಂದಿನ ನನಗೆ ಉದ್ಯಮಶೀಲತೆ ಮಾಡ್ತೀನಿ ಮೇಡಮ್, ನಾನು ಏನೇನು ನನ್ಗೆ ಇರಬೇಕು ಅರ್ಹತೆಗಳು ಅಂತಂದ್ರೆ, ಮೊದಲನೇದಾಗಿ ಹೊಸತನ ಇರಬೇಕು, ನಿಮ್ಮ ಮಾಡುವಂತ ಪ್ರಾಡಕ್ಟ್ ಅಲ್ಲಿ ಹೊಸತನ ಇದೆ. ಹೌದು, ನಾನು ಮೆಣಸಾ ಇದ್ದೀನಿ, ಬಟ್ ಮೆಣಸಿನಕಾಯಿ ಪುಡಿನ ತುಂಬಾ ಚೆನ್ನಾಗಿರ್ಬೇಕು. ಈಗ ಹಾರ್ಟಿಕಲ್ಚರ್ ಬಂದ್ರೆ ನಾನು ಎಷ್ಟೊಂದ್ ಜನ ಇಲ್ಲಿಂದ ತಗೊಳ್ಳುವಂತ ಮ್ಯಾಂಗೋ ಮಾವಿನಕಾಯಿ, ನಮ್ ಧಾರವಾಡ ಕಡೆ ಬಂದ್ರೆ ಮಾವಿನ ಹಣ್ಣು, ಮಾವಿನ ಹಣ್ಣು ತುಂಬಾ ಬೆಳೀತಾರೆ. ಅಲ್ಲಿ ಮಾವಿನ ಹಣ್ಣು ಜಸ್ಟ್ ನೀವು ಅದನ್ನ ಬಲ್ಪ್ ತೆಗೆದು ನೀವು ಕೊಟ್ಟರೆ ಸಾಕು, ಉದ್ಯಮಶೀಲತೆ ಅವ್ರಿಗೆ ಅವ್ರಿಗೆ ಎಷ್ಟೋ ದುಡ್ಡು ಇದು ಆಗುತ್ತೆ. ಯಾಕಂದ್ರೆ ಇಲ್ಲಿಂದ ಅಲ್ಲಿಗೆ ತಗೊಂಡ್ ಹೋಗೋದ್ರೆ ಅವ್ರ ದುಡ್ಡು ಆಗುತ್ತೆ. ಅಷ್ಟನ್ ಮಾಡೋದೇ ದೊಡ್ಡ ಉದ್ಯಮಶೀಲತೆ. ಆಮೇಲೆ ನಮ್ಗೆ ರಿಸ್ಕ್ ಬೇರಿಂಗ್, ಒಂದಿನ ಲಾಸ್ ಆಗುತ್ತೆ ಒಂದಿನ ಪ್ರಾಫಿಟ್ ಆಗುತ್ತೆ, ಅದು ನಮ್ಮ ಕ್ಯಾರೆಕ್ಟರ್ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು. ಎಷ್ಟೊಂದ್ ಜನ ಹೇಳ್ತಾರೆ ಬಿಡೋ ಹಿಂಗೇನ್ 10 ರೂಪಾಯಿ ಬರುತ್ತಲ್ಲ, ಅದ್ ಯಾಕೆ ಬೇರೆ ತಲೆ ಕೆಟ್ಕೊಂತೀಯ ಅಂತ ಹೇಳ್ಬೋದು ಎಲ್ಲರೂ. ಅಷ್ಟೊಂದು ಕಷ್ಟ ಯಾಕೆ ಪಡ್ಬೇಕು, ಸಿಗತ್ತೆ 10 ರೂಪಾಯಿ ಬದಲು ಇನ್ 15 ರೂಪಾಯಿಗೆ ಯಾಕೆ ಕಷ್ಟ ಪಡ್ತೀವಿ, 10 ರೂಪಾಯಿ ಆರಾಮ್ ಜೀವನ ಮಾಡ್ಬೋದು ಅಂತ ಅನ್ಬೋದು. ಬಟ್ ಆ 15 ರೂಪಾಯಿಗೋಸ್ಕರ ನೀವು ಏನ್ ಕಷ್ಟ ಪಡ್ತೀರೋ, ಅದೇನ್ ರಿಸ್ಕ್ ತಗೊಂತಿರೋ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ನಿಮ್ಮ ದಿನನಿತ್ಯದ ಕಷ್ಟ ಕಾರ್ಯಗಳನ್ನು ನೀವು ಹೇಗೆ, ಇವತ್ತು ನೀವು ಬೆಳಗ್ಗೆ ಒಬ್ರು ಹೇಳ್ತಿದ್ರು, A2 ಹಸುಗಳು ಮಾರೋರು ಬೆಳಗ್ಗೆ ಹಾಲ್ಗಳು ಹಾಕ್ತಾರಂತೆ, ಬೆಳಗ್ಗೆ 4 ಗಂಟೆ ಗೆದ್ದಲ್ಬೇಕಂತೆ ಅವರು, ಅವನೇ ಓನರು. ನಾನು 4 ಗಂಟೆ ಗೆದ್ದಲ್ಬೇಕು, 3 ಗಂಟೆ ಗೆದ್ದಲ್ಬೇಕು, ಅದ್ರದ್ದು ಪೂರ್ತಿ ನಾವೆಲ್ಲ ನೋಡ್ಕೋಬೇಕಾಗತ್ತೆ ಅಂತ ಹೇಳ್ತಾರೆ. ಅದನ್ನ ತುಂಬಾ ಇಷ್ಟವಾಗಿರುತ್ತೆ. ನಾನು ಉದ್ಯಮಶೀಲತೆ ಆಗ್ತೀನಿ ಅಂತ ರೈತರಲ್ಲಿ ಮನೋಭಾವ ಬರಲೇಬೇಕು. ಅದು ಸೆಲ್ಫ್ ಡಿಟರ್ಮಿನೇಷನ್, ನಾನು ಮಾಡೇ ಮಾಡ್ತೀನಿ ಅನ್ನೋದು ಒಂದು. ಇನ್ನೊಂದು ನಮ್ಮಲ್ಲಿ ರೈತರಲ್ಲಿ ಮಾಡೋದು ಒಂದ್ ದೊಡ್ಡ ವಿಚಾರ ಏನಂದ್ರೆ, ನೀವು ಹೋಗಿ ಉದ್ಯಮ ಹತ್ರ 1 ಕೆಜಿ ಆಪಲ್ ಹಾಕಿ 1.5 ಗ್ರಾಮ್ ಹೆಚ್ಚು ಕೊಡಲ್ಲ ಅವನು. ಬಟ್ ನಮ್ಮ ರೈತರ ಹತ್ರ ಹೋಗಿ ಏನಾದ್ರು ನೀವು 1 ಕೆಜಿ ಮ್ಯಾಂಗೋ ಕೇಳಿ ನಿಮ್ಗೆ 1.5 ಕೆಜಿ ಕೊಟ್ಟಿರ್ತಾನ. ಹಂಗಾಗಿ ನೀವು ಅಕೌಂಟಬಿಲಿಟಿ, ನೀವು ಎಷ್ಟು ಕೇಳಿದ್ರೆ ಅಷ್ಟು ಕೊಡೋದು ಬಹಳ ಇಂಪಾರ್ಟೆಂಟ್. ಜಾಸ್ತಿ ಕೊಟ್ಟೆ. ಈಗ ಇನ್ನೊಂದು, ನಾನೇ ಲೇಬರ್ ಆಗಿ ವರ್ಕ್ ಮಾಡಿರ್ತೀನಿ ಅಲ್ಲಿ, ನಂದು ಸಂಬಳ ಕೊಡ್ಬೇಕು ಅಂತ ಅಲ್ಲಿ ಯಾರು ಅನ್ಕೊಂಡೇ ಇರಲ್ಲ. ಬಟ್ ನೀವು ಹೊರಗಡೆ ಹೋಗಿ ದುಡ್ಡದಾಗ ಅದು ಸಂಬಳ ಅಂತ ಬರುತ್ತೆ. ಹೊರಗಡೆ ಅವ್ರು ಬಂದವರ ನಿಮ್ಗೆ ಅದು ಅಕೌಂಟಬಿಲಿಟಿ. ಯಾರು 1-10 ರೂಪಾಯಿ ಕೊಟ್ಟರು ನೀವು 10 ರೂಪಾಯಿ ಇಸ್ಕೊಂಡ್ರು ಬಂದಿರ್ಬೇಕು. ಅಂದ್ರೆ ನಿಮ್ದು ಉದ್ಯಮೆಯಲ್ಲಿ ಲಾಭವಾಗಿದ್ದರೂ ನಷ್ಟವಾಗಿದ್ದರೂ ಅಂತ ನೋಡೋದು ತುಂಬಾ ಇಂಪಾರ್ಟೆಂಟ್. ಮತ್ತು ಉದ್ಯಮಶೀಲತೆಯಲ್ಲಿ ಲೀಡರ್ಶಿಪ್ ಅನ್ನೋದು ಬಹಳ ಇಂಪಾರ್ಟೆಂಟ್. ನೀವು ಮಾಡಲ್ಲ ಕೆಲಸ, ನೀವು ಕೆಲಸ ಮಾಡ್ತಿರ್ತೀರಾ, ಆ ಕೆಲಸ ಮಾಡಿಸೋರಿಗೆ ನೀವು ದುಡ್ಡು ಕೊಟ್ರೆ ಅಷ್ಟೆಲ್ಲ ಕೆಲಸ ಮಾಡೋದು. ಪ್ರೋತ್ಸಾಹ ಕೊಡ್ಬೇಕು, ಅವ್ರಿಗೆ ಉತ್ತೇಜನ ಕೊಡ್ಬೇಕು, ಅವ್ರಿಗೆ ಎಲ್ಲಾ ತರದ್ದು ಸಪೋರ್ಟ್ಗಳು ಕೊಡ್ಬೇಕು. ಮಾಡ್ತೀಯಪ್ಪ, ನಿನ್ಗೂ ಮಾಡಕ್ ಬರುತ್ತೆ ಅನ್ನೋದನ್ನ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಡಾಕ್ಟರ್ ನೇತ್ರಾವತಿ ಪಾಟೀಲ್ ಅವರೇ, ಬಹಳ ಅಂದ್ರೆ ಈಗ ವಿಶೇಷವಾಗಿ ಈ ಒಂದು ಉದ್ಯಮಶೀಲತೆಯ ಬಗ್ಗೆನೇ ಆರಂಭಿಕವಾಗಿನೇ ತುಂಬಾ ಅತ್ಯುತ್ತಮ ಮಾತುಗಳನ್ನ ಹೇಳಿದ್ದೀವಿ. ಯಾವಾಗ್ಲೂ ಕೂಡ ನಮ್ದು ಮೌಲ್ಯವರ್ಧನೆ ಅನ್ನೋದು ಬಹಳ ಮುಖ್ಯ. ನಮ್ಮ ಕೆಲಸದ ಒಂದು ಮೌಲ್ಯವರ್ಧನೆ ಆಗ್ಬೇಕಾಗುತ್ತೆ. ನಾವು ಮಾಡ್ತಾ ಇರೋ ಕೆಲಸ, ನೀವು ಉದಾಹರಣೆಗೆ ಹೇಳಿದ್ರು ನೋಡ್ರಿ, ನಾವು ಹೊರಗಡೆ ಹೋಗಿ ನಾವು ಕೆಲಸ ಮಾಡಿದ್ರೆ ನಮಗೆ ಪಗಾರ ಬರುತ್ತೆ. ನಮ್ಮ ಮನೆಯಲ್ಲಿ ಕೆಲಸ ಮಾಡಿದ್ರೆ ಪಗಾರ ಇರುದಿಲ್ಲ ಅಂತಲ್ಲ, ಪಗಾರ ಇದ್ದೇ ಇರ್ತದೆ. ಅದನ್ನ ಲೆಕ್ಕ ಬಹಳ ಧಾರಾಳತನವನ್ನು ತೋರಿಸೋದು ಬೇಡ. ನಾವು ಉದ್ಯಮಶೀಲತೆಯನ್ನ ನಾವು ಡೆವಲಪ್ ಮಾಡ್ಕೊಂಡ್ರೆ ಮತ್ತೆ ಆಮೇಲೆ ಮುಖ್ಯವಾಗಿ ಕೆಲವೊಂದು ಎಷ್ಟೋ ವಿಷಯಗಳನ್ನ ಮೌಲ್ಯವರ್ಧನೆ ಮಾಡ್ಲಿಕ್ಕೆ ಸಾಧ್ಯ. ಆದ್ರೆ ಕಬ್ಬು ನಾವು ಮಾಡ್ತೀವಿ, ಅದನ್ನೇ ಬೆಲ್ಲ ಮಾಡಿ ಅದರ ಮುಖಾಂತರ ಕೆಲವೊಂದಿಷ್ಟು ಚಾಕ್ಲೇಟ್ ಸಹಿತ ಮಾಡುವಂತವ್ರ ಜನ ಇದ್ದಾರೆ. ಅಂದ್ರೆ ಹೀಗೆ ಮೌಲ್ಯವರ್ಧನೆಯನ್ನು ಮಾಡ್ಲಿಕ್ಕೆ ಸಾಧ್ಯ. ಈಗ ನೋಡ್ರಿ, ತೋಟಗಾರಿಕಾ ಬೆಳೆಯೊಳಗೆ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಒಟ್ಟಾರೆ ಈ ಒಂದು ಕೃಷಿ ತಾಂತ್ರಿಕತೆಯನ್ನ, ತೋಟಗಾರಿಕಾ ತಾಂತ್ರಿಕತೆಯನ್ನ ಒಂದು ಉತ್ತಮ ರೀತಿಯೊಳಗೆ ನಾವು ಉಪಯೋಗ ಮಾಡಿಕೊಂಡು, ಮೊದಲೆಲ್ಲ ನೋಡ್ರಿ ನಮ್ಮ ವಿದ್ಯಾರ್ಥಿಗಳು ಎಷ್ಟೋ ಜನ ಅಗ್ರಿ ಕ್ಲಿನಿಕ್ ಮಾಡ್ತಿದ್ರು, ಅಂದ್ರೆ ರೈತರಿಗೆ ಕೃಷಿ ಸಾಕ್ಷರತೆಯನ್ನು ನೀಡ್ತಾ ಇದ್ರು. ಯಾವ ರೀತಿ ನಾವು ಔಷಧ ಹೊಡಿಬೇಕು, ಯಾವ ರೀತಿ ನಾವು ಸಾವಯವ ಗೊಬ್ಬರವನ್ನ ಭೂಮಿಗೆ ಹಾಕ್ಬೇಕು, ಮಣ್ಣಿನ ಗುಣಮಟ್ಟವನ್ನು ಕಾಪಾಡಬೇಕು, ಇವೆಲ್ಲ ಮಾಹಿತಿ ಕೊಡ್ತಿದ್ರು. ಅಂತ ಒಂದು ಕೆಲಸವನ್ನು ಕೂಡ ಪ್ರತಿಯೊಬ್ಬರು ಕೂಡ ಮಾಡ್ಲಿಕ್ಕೆ ಸಾಧ್ಯ. ಅದೊಂದು ಉದ್ಯಮಶೀಲತೆ ಮಾರ್ಗ ಆಗ್ತದೆ. ಆ ನಿಟ್ಟಿನೊಳಗೆ ಈ ಒಂದು ಹೊಸ ಕೃಷಿ ತಾಂತ್ರಿಕತೆಗಳಿರ್ಬಹುದು, ಆಮೇಲೆ ಒಟ್ಟಾರೆ ಈ ಒಂದು ಕೌಶಲ್ಯವನ್ನು ಬೆಳೆಸಿಕೊಂಡು ಜೀವನದಲ್ಲಿ ಯಶಸ್ಸು ಪಡಿಬೇಕು ಅಂತಂದ್ರೆ, ಹೇಗೆ ನಮ್ಮ ಯುವ ರೈತ ಬಾಂಧವರು ಅಥವಾ ನಮ್ಮ ಯುವ ಕೃಷಿ ಪದವೀಧರರು, ಯುವ ತೋಟಗಾರಿಕಾ ಪದವೀಧರರು ತಮ್ಮ ಜೀವನವನ್ನ ಸ್ವಾವಲಂಬಿಯಾಗಿ ಆರಂಭ ಮಾಡಬೇಕು ಅಂತ ತಾವು ಹೇಳ್ತೀರಾ ಡಾಕ್ಟರ್ ನೇತ್ರಾವತಿ ಪಾಟೀಲ್ ಅವರೇ? ಐಡಿಯಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾನು ಏನ್ ಬೇಕಾದ್ರೂ ಸ್ಟಾರ್ಟ್ ಮಾಡ್ತೀನಿ ಅನ್ನೋದು ಉಚಿತನ. ನಾನು ಇವತ್ತು ನಾಳೆ ಬಂದು ಎದ್ದ ತಕ್ಷಣ ಇಲ್ಲಪ್ಪ ನಾನು ಇವತ್ತು ನಾನು ಮಾವಿನ ರಸ ಮಾಡ್ತೀನಿ, ಮಾವಿನ ಹಣ್ಣಿನಿಂದ ರಸದ್ದು ಜ್ಯೂಸ್ ಮಾಡ್ತೀನಿ, ನಾಳೆ ಇನ್ನೊಂದಿನ ಬರುತ್ತೆ ಕಸ್ತೆಲ್ಲ ರಸ ಮಾಡ್ತೀನಿ, ಈ ತರ ನಮ್ಗೆ ಹಲವಾರು ಐಡಿಯಾಗಳು ಬರ್ತಾವೆ. ಈ ಐಡಿಯಾಗಳನ್ನ ಏನ್ ಮಾಡ್ಬೇಕು, ನಾವು ಬರ್ದಿಟ್ಕೋಬೇಕು. ಮೊದಲದಾಗಿ ಬರ್ದಿಟ್ಕೊಂಡು ನಮ್ಮ ಅನುಕೂಲವಾಗಿ ಯಾವ ಇದಾವೆ ಯಾವ ಇಲ್ಲ. ಈಗ ನಮ್ಮ ಅಕ್ಕಪಕ್ಕ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ, ಧಾರವಾಡದಲ್ಲಿ ಮ್ಯಾಂಗೋ ತುಂಬಾ ಬೆಳೀತಾರೆ, ಆಮೇಲೆ ಜೋಳ ಬೆಳೀತಾರೆ, ಜೋಳದಲ್ಲಿ ಏನೋ ಹೊಸತನ ಮಾಡ್ಬೋದಾ? ಅದು ಹೊಸತನ ಮಾಡಿದ್ರೆ ಆಕ್ಚುಲ್ ಆಗಿ ಮಾರ್ಕೆಟ್ ಅಲ್ಲಿ ಕನ್ಸ್ಯೂಮರ್ಸ್ ಅಂದ್ರೆ ಅವರು ಅಕ್ಸೆಪ್ಟ್ ಮಾಡ್ತಾರ, ಅವ್ರಿಗೆ ತಗೊಂಡ್ ತಿಂತಾರ. ಈಗ ರಾಗಿ ಹಪ್ಪಳ ಬಂದು ಅದೇ ರೀತಿ ನಾವು ಜೋಳದ ಹಪ್ಪಳ ಮಾಡ್ಬೋದು. ಆ ರೀತಿಯಾಗಿ ನಾವು ಎಷ್ಟೊಂದು ಐಡಿಯಾಗಳು ಬರೋದನ್ನೆಲ್ಲ ಬರ್ದಿಟ್ಕೋಬೇಕು. ಬರ್ದಿಟ್ಕೊಂಡು 1, 2, 3, 4 ಅಂತ ಬರ್ದ್ರೆ ಅದು ನಮ್ಗೆ ಯಾವ್ದು ಸೂಟೇಬಲ್, ಜನರು ಯಾವ್ದು ತಗೊಂತಾರೆ, ಇವಾಗ ಆಗ್ಲೇ ಇಂಡಸ್ಟ್ರಿಯಲ್ ಇದೆಯಾ, ಅದು ಆ ಇಂಡಸ್ಟ್ರಿಯಲ್ ಇದ್ರೆ ಅದು ಎಷ್ಟು ಮಟ್ಟಿಗೆ ಸರಿ ಇದೆಯಾ. ಆಮೇಲೆ ಇದಾದ್ಮೇಲೆ ನಾವು ಬರುವಂತ ನೆಕ್ಸ್ಟ್ ಡೇ ಏನು ಅಂದ್ರೆ ಪ್ರಾಜೆಕ್ಟ್ ಪ್ರಿಪರೇಷನ್. ನೀವು ಯಾವ ಬ್ಯಾಂಕ್ ಅಲ್ಲಿ ಹೋದ್ರು ಸಾಲ ತಗೊಂತೀನಿ, ಈಗ ಕೆಲವೊಂದು ಸ್ಕೀಮ್ಸ್ ಇದಾವೆ, ಆ ಸ್ಕೀಮ್ ನಮ್ಗೊಂದು ಐಡಿಯಾ ಕೊಡುತ್ತೆ. ಯಾಕಂದ್ರೆ ಆ ಸ್ಕೀಮ್ಗಳಲ್ಲಿ ನಿಮ್ಗೆ ಪ್ರಕ್ರಿಯವಾಗಿ ಹೇಳ್ಬಿಟ್ಟಿರ್ತಾರೆ, ಇವು ಕ್ರಾಪ್ ಗೆ ಇವು ಕೊಡ್ತೀವಿ. ಈಗ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂದ್ರೆ ಧಾರವಾಡ ಹತ್ರ ಬರುವಂತ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅದು ಯಾವ್ದಿದೆ ಅದನ್ನ ನಿಮ್ಗೆ ಎಂಟರ್ಪ್ರೈಸ್ ಮಾಡ್ತಾರೆ. ಅದು ಆವಾಗ ಆ ಕ್ರಾಪ್ ನ ನಿಮ್ಗೆ ಒಂದು ಐಡಿಯಾ ಇರುತ್ತೆ, ಅದ್ರಲ್ಲಿ ಏನ್ ಮಾಡ್ಬೋದು ಅನ್ನೋದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಮತ್ತೆ ನಬಾರ್ಡ್ ಅಲ್ಲಿ ರೀಫೈನಾನ್ಸ್ ಮಾಡ್ತಾರೆ, ತುಂಬಾ ಇಂಪಾರ್ಟೆಂಟ್. ನಮ್ದು ಸ್ಕೀಮ್ಸ್ ಬಂತಾ ಹೋದಾಗ ಸರ್, ಧಾರವಾಡ ಅಲ್ಲಿ ಈಗ 27-28 ನಮ್ಮ ನ್ಯಾಷನಲ್ ಅಗ್ರಿಕಲ್ಚರ್ ಸ್ಟಾರ್ಟ್ಅಪ್ ಎಕ್ಸ್ಪೋರ್ಟ್ ಅಂತ ಮಾಡ್ತಾರೆ. ಅಲ್ಲಿ ಸುಮಾರು ಸ್ಟಾರ್ಟ್ಅಪ್ ಗಳು ಬಂದಿರ್ತವೆ, ಉದ್ಯಮಶೀಲತೆಗಳು ಬಂದಿರ್ತಾರೆ. ನಮ್ಮ ರೈತರು, ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳು ಎಲ್ಲಾ ರೈತರು ಇದಕ್ಕೆ ಬರ್ತಾ ಇದಾರೆ, ಹೊರಗಡೆ ಅವರೆಲ್ಲರೂ ಬರೋದೇ ಇದಕ್ಕೆ. ನಮ್ಮವರೇ ಅದನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. ಆ ಎಕ್ಸ್ಪೋರ್ಟ್ ನೀವು ಹೋಗಿ ನೋಡ್ಬೇಕು ಎಷ್ಟು ಜನ ಸ್ಟಾರ್ಟ್ಅಪ್ ಗಳು ಬರ್ತಾರೆ ಅಂತಂದ್ರೆ, ಅವ್ರ ಇನೋವೇಷನ್. ಮಶ್ರೂಮ್ ಬಿಸ್ಕೆಟ್ ಅಂತ ಸರ್, ಮಶ್ರೂಮ್ ಬಿಸ್ಕೆಟ್ ತುಂಬಾ ಇಂಪಾರ್ಟೆಂಟ್. ನಮ್ಗೆಲ್ಲ ಮಶ್ರೂಮ್ ಹಂಗೆ ತಿನ್ನ ಕೆಲವರಿಗೆಲ್ಲ ಕಷ್ಟ ಆದ್ರೆ ಮಶ್ರೂಮ್ ಬಿಸ್ಕೆಟ್ ಮೂಲಕ ಪ್ರೋಟೀನ್ ತಗೊಳ್ಳಿ ಅವರು, ಅದ ಅವಶ್ಯಕತೆ ಏನೇನಿದೆ ಅವ್ ಮಾಡ್ತಾ ಇದಾರೆ. ಹಂಗಾಗಿ ಈ ರಫ್ತಾರ್ ಅನ್ನೋದು 5 ಲಕ್ಷದವರೆಗೂ ಸಾಲ ಕೊಡಲ್ಲ ನಿಮ್ಗೆ, ಸಾಲನೂ ಅಲ್ಲ. ಅದು ನಿಮ್ದು ಪ್ರಾಜೆಕ್ಟ್ ಚೆನ್ನಾಗಿತ್ತು ಅಂತಂದ್ರೆ ಟ್ರೈನ್ ಮಾಡ್ತಾರೆ, ನಿಮ್ನ ಟ್ರೈನ್ ಮಾಡ್ಬಿಟ್ಟು ನಿಮ್ಗೆ 5 ಲಕ್ಷದವರೆಗೂ ಕೊಡ್ತಾರೆ ನಿಮ್ ಸ್ಟಾರ್ಟ್ ಮಾಡಕ್ಕೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ. ತುಂಬಾ ಚೆನ್ನಾಗಿ ನಡೀತಾ ಇದೆ ಬಿಸ್ನೆಸ್, ನಾನು ಎಕ್ಸ್ಪ್ಯಾಂಡ್ ಮಾಡ್ಬೇಕು, ದೊಡ್ಡದಾಗ ಮಾಡ್ಬೇಕು ಅಂದ್ರೆ 25 ಲಕ್ಷದವರೆಗೂ ನಿಮ್ ಬಡ್ಡಿನೂ ಕೊಡಂಗಿಲ್ಲ, ವಾಪಸ್ ದುಡ್ಡು ಕೊಡಂಗಿಲ್ಲ, ಆ ರೀತಿಯಾಗಿ ದುಡ್ಡು ಕೊಡ್ತಾರೆ. ಗೌರ್ಮೆಂಟ್ ಅಲ್ಲಿ ಸೌಲಭ್ಯಗಳು ಬಹಳ ಇದಾವೆ ಸರ್. ಈಗ PMFY ಸ್ಕೀಮ್ ಅಂತ ಕೇಳಿದ್ರೆ ಸರ್ ನೀವು, ಅದರಲ್ಲಿ ರೈತರೆಲ್ಲ ನಿಮ್ಗೆ PMFY ಸ್ಕೀಮ್ ಅಂತೂ ಬಹಳ ಇಂಪಾರ್ಟೆಂಟ್. ಅದೇನು ಅಂದ್ರೆ ಪ್ರಧಾನ ಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಸ್ಕೀಮ್ ಅಂತ. ಸೊ ಆ ಸ್ಕೀಮ್ ಅಲ್ಲಿ 2020-2021 ಕೇಂದ್ರ ಸರ್ಕಾರ ಈ ಸ್ಕೀಮ್ ಸ್ಟಾರ್ಟ್ ಮಾಡಿದ್ರು. ಈ ಸ್ಕೀಮ್ ಪ್ರಕಾರವಾಗಿ ಯಾರು ಎಲಿಜಿಬಲ್ ಇದ್ದಾರೆ, ಈಗ ಏನಕ್ಕೆ ಇದು ಬೇಕು ಅನ್ನೋದು ನಾನು ಹೇಳ್ತೀನಿ ಫಸ್ಟ್. ಏನ್ಕ್ ಬೇಕು, ಈಗ ನಾನು ಒಬ್ಬನೇ ಬೆಳೆ ತಗೊಂಡು ಹೋಗ್ತೀನಿ ಅಂದ್ರೆ ಒಂದು 10 ಕ್ವಿಂಟಲ್ ತಗೊಂಡು ಹೋಗ್ಬೋದು. 10 ಕ್ವಿಂಟಲ್ ನಾನು ರಫ್ತು ಮಾಡೋದು ಬಹಳ ಕಷ್ಟ. ಅದಕ್ಕೇನ್ ಮಾಡ್ಬೋದು, ಒಂದ್ 4 ಜನ, ಒಂದ್ 5 ಜನ, ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಸ್ವಯಂ ಸಹಾಯಕ ಸಂಘದ ಒಳಗಿಂದ ಮಾಡ್ಕೋಬಹುದು, ಇಲ್ಲಾದ್ರೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅದರಿಂದ ಮಾಡ್ಕೋಬಹುದು. ಇವರೆಲ್ಲ ಒಂದಿಷ್ಟು ಜನ ರೈತರು ಬಂದ್ಬಿಟ್ಟು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅನ್ನೋ ಕಂಪನಿ ಅಲ್ಲಿ ಸ್ಟಾರ್ಟ್ ಮಾಡ್ಕೋಬಹುದು. ಅದಕ್ಕೊಂದು ಸಿಇಒ ಇದ್ರೆ ಸಾಕು. ಸಿಇಒ ಬಂದ್ಬಿಟ್ಟು ಅವನೇನ್ ಮಾಡ್ತಾನೆ, ನಿಮ್ಗೆ ಬೇಕಾಗಿರೋ ಸೀಡ್ಸ್ ಅಂದ್ರೆ ನಿಮ್ಗೆ ಬೇಕಾಗಿರೋ ಬಿತ್ತನೆ ಬೀಜಗಳು ಎಲ್ಲ ಡೈರೆಕ್ಟ್ ಆಗಿ ಕಾರ್ಪೊರೇಟ್ ಸೆಕ್ಟರ್ ಹತ್ರ ಮಾತಾಡ್ತಾರೆ. ಈಗ ಎಕ್ಸಾಂಪಲ್ ಮಾನ್ಸೆಂಟೋ ಇಂದ ಬೀಜಗಳು ತಗೊಂತಾರೆ, ನೀವು ಅದೇ ಡೀಲರ್ ಡಿಸ್ಟ್ರಿಬ್ಯೂಟರ್ ಅಂತ ಹೋದ್ರೆ ಅವರು 200 ರೂಪಾಯಿ ಹೇಳಿದ್ರೆ ನಿಮ್ಗೆ 100 ರೂಪಾಯಿಗೆ ಸಿಗುವಂತ ಪಾಸಿಬಿಲಿಟಿ ಇರುತ್ತೆ, ಅವಾಗ ಏನಾಗುತ್ತೆ, ಖರ್ಚು ಕಮ್ಮಿ ಆಗುತ್ತೆ. ನೇತ್ರಾವತಿ ಪಾಟೀಲ್ ಅವರೇ, ಬಹಳ ವಿಸ್ತೃತವಾಗಿ ಮಾಹಿತಿ ನೀಡ್ತಾ ಇದ್ದೀರಿ. ಒಂದು ಕಾಲ ಇತ್ತು, ಬೆಳಗ್ಗೆ ಬೇಗ ಎದ್ದು ಕೃಷಿ ಚಟುವಟಿಕೆಯನ್ನು ನಮ್ಮ ರೈತ ಬಾಂಧವರು ಮಾಡುತ್ತಿದ್ರು. ಮನೆಯಲ್ಲಿ ಸಾಕಷ್ಟು ಎತ್ತುಗಳು ಮತ್ತೆ ಆಕಳ, ಎಮ್ಮೆ ಎಲ್ಲ ಧಾರಾಳವಾಗಿರ್ತಿದ್ವು. ಆಮೇಲೆ ಅವರು ದಂಧಕ್ಕೆ ಅನ್ನೋ ಕಲ್ಪನೆ ಸಹಿತ ಈಗಿಲ್ಲ ಇಲ್ಲ. ಅವಾಗ ಗೋದ್ಲಿ ದಂಧಕ್ಕೆ ಅನ್ನೋದು ಕಾಮನ್ ಅಂದ್ರೆ ಮನೆಯೊಳಗೆ ಅವೆಲ್ಲ ಎತ್ತುಗಳ ಜೊತೆಗೇನೆ ಜೀವನ ಮಾಡೋ ಸಂಸ್ಕೃತಿ ಇತ್ತು. ಈಗ ಸಾಕಷ್ಟು ಬದಲಾಗಿದೆ. ಆದ್ರೆ ಹಂಗಂತ ಹೇಳಿ ನಾವು ಎತ್ತುಗಳನ್ನ ಪೂರ್ಣ ತೆಗೆದು ನಾವು ಕೃಷಿ ಮಾಡ್ತೀವಿ ಅಂದ್ರೆ ಹೆಂಗ್ ಸಾಧ್ಯ? ಭೂಮಿಗೆ ಬೇಕಾಗಿರೋದು ಸಾವಯವ ಅಂಶ ಮೊದಲು, ಊಟ ಮೊದಲು, ಆಮೇಲೆ ಔಷಧ. ಈಗೇನಾಗಿದೆ, ಊಟವನ್ನು ಬಿಟ್ಟು ಬರೀ ಔಷಧನ ಕೊಡ್ತಾ ಇದ್ದೀವಿ. ಹೀಗಾಗಿ ಭೂಮಿಯ ಗುಣಮಟ್ಟ ಹಾಳಾಗ್ತಾ ಇದೆ. ಆಮೇಲೆ ನಾವು ರೈತ ಬಾಂಧವರು ಒಂದೊಂದ್ ಸಾರಿ ಹೋಗಿದ್ದೆ ನಾನು, ಹೆಸರು ಹೊಲದೊಳಗೆ ಇದ್ರಿಗಿಂತ ಬರೀ ಕಸನ ಬಾಳಾಗಿದೆ. ಯಾಕಂದ್ರೆ ಇವ್ರು ರೈತ ಬಾಂಧವರು ಬಿತ್ತಿ ಬಂದು ಆರಾಮ್ ಹರಟೆ ಹೊಡ್ಕೊಂಡು ಕೂತ್ಬಿಡ್ತಾರೆ ಅಂದ್ರೆ ಅವ್ಳು ಹೊಲಕ್ಕೆ ಹೋಗುದಿಲ್ಲ. ಆಮೇಲೆ ನೋಡಿದ ಕೂಡ ಇಷ್ಟ ಐತಿ, ಆಳ ಸಿಗುದಿಲ್ಲ, ಹಂಗ ಅಂತ ಬಿಟ್ಬಿಡ್ತಾರೆ. ಅಂದ್ರೆ ಮಾಡಿದ ಒಂದು ಶ್ರಮ ಸಾರ್ಥಕ ಆಗಬೇಕಲ್ಲ. ಎಷ್ಟೋ ಜೆರ್ಸಿ ಹಾಕಲು ತಗೊಂಡ್ಬರ್ತಾರೆ, ಅದು ತರಬೇತಿ ತಗೊಳ್ಳೋದಿಲ್ಲ, ಆಮೇಲೆ ಕೊನೆಗೆ ಒಂದು ಹಾಲು ಕಡಿಮೆ ಕೊಡಕತ್ತಿದ ಅನ್ಕೊಂಡು ಮಾಡ್ಬಿಡ್ತಾರೆ. ಹಿಂಗಾಗಿ ಸಾಕಷ್ಟು ಲಕ್ಷಣ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಈಗ ತಾವ್ ಹೇಳ್ತಾ ಇದ್ರಿ, ಕೃಷಿ ಉತ್ಪಾದಕ ಸಂಸ್ಥೆಗಳು, ಕಂಪನಿಗಳು, ಯಾವಾಗ್ಲೂ ಕೂಡ ನಾವು ಕೃಷಿಯನ್ನು ನಾವು ಜೊತೆ ಜೊತೆಗೆ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ, ಅದೆಲ್ಲ ಸೇರಿ ಬಾಂಧವರು ಒಂದಾಗಿ ಮಾಡ್ಲಿಕ್ಕೆ ಸಾಧ್ಯ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಒಬ್ರಿಗೊಬ್ರು ಸಹಕಾರ ಮಾಡ್ಕೊಂಡು ಕೃಷಿಯನ್ನು ಮಾಡ್ಬೋದು. ಆ ನಿಟ್ಟಿನೊಳಗೆ ತಾವು ಮಾಹಿತಿ ನೀಡ್ತಾ ಇದ್ದೀರಾ. ಅಂದ್ರೆ ಈ ಒಂದು ಕೌಶಲ್ಯವನ್ನ ನಾವು ಬೆಳೆಸ್ಕೊಳ್ಬೇಕು ಅಂದ್ರೆ ನಮ್ಮಲ್ಲಿ ಆಲಸ್ಯವನ್ನ ಕೊಡಿಕೊಂಡು ಮೇಲೆ ಇಡಬೇಕು. ಆ ನಿಟ್ಟಿನೊಳಗೆ ಈ ಉತ್ಪಾದಕ ಕಂಪನಿಗಳ ಒಂದು ಸಹಕಾರ ಹೇಗೆ ನಮ್ಮ ಒಂದು ಜಾಡ್ಯತನವನ್ನು ತೊಡೆದು ಒಂದು ಲಾಭದೆಡೆಗೆ ನಾವು ಮುಖ ಮಾಡುವುದು, ಮತ್ತೆ ಹೊಸ ಹೊಸ ತಾಂತ್ರಿಕತೆಗಳು, ಹೊಸ ಹೊಸ ಒಂದು ಮಾರುಕಟ್ಟೆ ವಿಧಾನಗಳನ್ನು ಹೆಂಗೆ ಅಳವಡಿಸಿಕೊಳ್ಬೇಕು, ಇದನ್ನೆಲ್ಲ ಕೂಡ ನಾವು ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ಆ ಬಗ್ಗೆ ವಿವರವಾದ ಮಾಹಿತಿ ಮಾಡ್ಕೊಳ್ಬಹುದಾ ಡಾಕ್ಟರ್ ನೇತ್ರಾವತಿ ಪಾಟೀಲ್ ಅವರೇ? ಅದು ಏನ್ ಗೊತ್ತಾ, ಈಗ ನಾವು ನಮ್ಮ ಮನೆಯಲ್ಲೆಲ್ಲ ಮೊದಲೆಲ್ಲ ಕೇಳ್ತಿದ್ರು 30 ಎಕರೆ 40 ಎಕರೆ 50 ಎಕರೆ ಉಪಯೋಗಿಸಿತ್ತು. ಈಗ 1 ಎಕರೆ 2 ಎಕರೆಗೆ ಬಂದಿದೆ. 1 ಎಕರೆ 2 ಎಕರೆಗೆ ಎಷ್ಟು ಫಸಲ್ ಬರ್ಬೋದು? ಕಡಿಮೆ ಬರುತ್ತೆ. ಹಾಗಾಗಿ ನೀವು ಮಾರ್ಕೆಟ್ಗೆ ತಗೊಂಡು ಹೋಗ್ಬೇಕಂದ್ರೆ ವಿಂಗಡಣೆಗಳು ಮಾಡಬೇಕಾಗತ್ತೆ. ದೊಡ್ಡ ಈರುಳ್ಳಿ, ಈ ಈರುಳ್ಳಿ ತಗೊಳಕ್ ಹೋದ್ರೆ ಈರುಳ್ಳಿ ಸೈಜ್ ಮೇಲೆ ನಿಮ್ಗೆ ರೇಟ್ ಕೊಡ್ತೀರಾ. ಆ ರೇಟ್ ನ ನೀವು ಸಣ್ಣ ಫಾರ್ಮರ್ ಆಗಿದ್ರೆ ಅವಾಗ ನೀವು ದೊಡ್ಡದಾಗಿ ಆ ವಿಂಗಡಣೆಗಳು ಮಾಡಕ್ಕಾಗಲ್ಲ, ಹೆಚ್ಚಿಗೆ ವೇಸ್ಟ್ ಆಗುತ್ತೆ, ನಾನು ಹೆಂಗ ಒಂದ್ ತಗೊಂಡು ಹಾಕ್ತೀನಿ ಅನ್ನೋ ಮನೋಭಾವ ಇರುತ್ತೆ. ಈ ನೀವು ಪ್ರೊಡ್ಯೂಸರ್ ಕಂಪನಿ ಅಂತ ಮಾಡ್ಬಿಟ್ರೆ ಅಲ್ಲೆಲ್ಲ ಒಂದ್ 10 ಜನದ್ದು ಒಟ್ಟಿಗೆ ಫಸಲನ್ನ ತಂದ್ರೆ, ನಮ್ಮ ರೈತರಲ್ಲಿ ಮೇನ್ ಮನೋಭಾವನೆ ಇರೋದೇನಂದ್ರೆ ಪ್ರೊಡ್ಯೂಸರ್ ಕಂಪನಿ ಅಂದ್ರೆ ನಮ್ಗೆ ಸಾಲ ಅದೇನ್ ಗೌರ್ಮೆಂಟ್ ಇಂದ ಬರುತ್ತೆ ಸ್ಕೀಮ್ ಒಂದು ತಗೊಳ್ಳೋದು, ಇನ್ನೊಂದು ಏನು ಅಂತಂದ್ರೆ ಬರೀ ಇನ್ಪುಟ್ಸ್ ತಗೊಳ್ಳೋದು, ಏನಂದ್ರೆ ಸೀಡ್ಸ್ ಫರ್ಟಿಲೈಸರ್ಸ್ ಅದು ತಗೊಳ್ಳೋದು ಮುಗಿದೋಯ್ತು. ಇವರು ಮುಂದೆ ಬರುವಂತದ್ದು ಫಾರ್ವರ್ಡ್ ಇಂಟಿಗ್ರೇಷನ್ ಅಂತ ಅಂತೇನು, ಫಾರ್ವರ್ಡ್ ಇಂಟಿಗ್ರೇಷನ್ ಅಂದ್ರೆ ನಮ್ಮಿಂದ ಮುಂದೆ ಆಗುವಂತದ್ದು, ಅಂದ್ರೆ ನಾನು ಹೋಗಿ ಡೈರೆಕ್ಟ್ ವ್ಯಾಪಾರಸ್ಥರಲ್ಲಿ ಕೊಡಬಾರ್ದು, ನಾನೇ ಅದನ್ನ ವ್ಯಾಪಾರ ಮಾಡ್ಬೇಕು ನಿಂತ್ಕೊಂಡು. ಟ್ರೇಡರ್ಸ್ ಹತ್ರ ಈಗ ಹೋಗಿ ಕಂಪ್ನಿಗಳಿಗೆ ಡೈರೆಕ್ಟ್ ಆಗಿ ಮಾರಿದ್ರೆ ನಿಮ್ಗೆ ಇಲ್ಲಿ ಸಿಗೋ 10 ರೂಪಾಯಿ ಅಲ್ಲಿ ಹೋಗಿ ಒಂದು 15 ರೂಪಾಯಿನೂ ಸಿಗ್ಬೋದು, 12 ರೂಪಾಯಿನೂ ಸಿಗ್ಬೋದು, ಆ 2 ರೂಪಾಯಿ ಹೆಚ್ಚಿಗೂ ಕೂಡ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಇ ಮಾರ್ಕೆಟಿಂಗ್ ಅಂತ ಬಂದಿದೆ, ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂತ. ಈ ಹೇಗೆ ಎಪಿಎಂಸಿ ಆಡ್ ಅಲ್ಲಿ ಹೇಗಿದೆ ಅದೇ ರೀತಿಯಾಗಿ ಅಲ್ಲಿ ಕೂಡ ನಿಮ್ಗೆ ಗುಲ್ಬರ್ಗಾ ಮಾರ್ಕೆಟ್ ಅಲ್ಲಿ ತುರ್ದಾಲ್ ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಎಲ್ಲಾ ಆಲ್ ಇಂಡಿಯಾದಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲಾ ಟ್ರೇಡರ್ಸ್ ಅಲ್ಲಿರ್ತಾರೆ. ನೀವು ರೈತ ಹೋದವ್ರು ಏನ್ ಮಾಡ್ತೀರ, ಅಲ್ಲಿ ಹೋಗಿ ಎಂಟ್ರಿ ಮಾಡಿಸ್ತೀರ, ಅಲ್ಲಿ ಯಾರು ನಿಮ್ಗೆ ಗೊತ್ತಿಲ್ಲರವರು ಅಸೆಸ್ ಮಾಡಲ್ಲ, ನಿಮ್ದು ಕ್ವಾಲಿಟಿ ಗುಣಮಟ್ಟಕ್ಕೆ ಮಷಿನ್ ಅಲ್ಲೇ ಅನಾಲಿಸಿಸ್ ಮಾಡ್ತಾರೆ. ಆ ಮಷಿನ್ ಅಲ್ಲಿ ಅನಾಲಿಸಿಸ್ ಗುಣಮಟ್ಟ ಆನ್ಲೈನ್ ಅಲ್ಲಿ ಅಪ್ಲೋಡ್ ಆಗುತ್ತೆ, ಸ್ಲಿಪ್ ಮಾತ್ರ ಆನ್ಲೈನ್ ಅಪ್ಲೋಡ್ ಆಗುತ್ತೆ. ಎಲ್ಲಾರು ಹೋಲ್ ಇಂಡಿಯಾದಲ್ಲಿ ಎಷ್ಟು ಜನ ಇದಾರೋ ಎಲ್ಲಾ ಟ್ರೇಡಿಂಗ್ ಬಿಡಿಂಗ್ ಮಾಡ್ತಾರೆ. ನಿಮ್ಗೆ ಒಳ್ಳೆ ಉತ್ತಮವಾದ ಬೆಲೆ ಸಿಗುತ್ತೆ, ಆ ಬೆಲೆ ತಗೊಂಡು ನಿಮ್ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ ಬರುತ್ತೆ. ನೀವು ಹೋಗಿ ಅವನಿಗೆ ಯಾರು ತಗೊಂಡಿರ್ತಾರಲ್ಲ ಅವ್ರಿಗೆ ನೀವು ರಫ್ತು ಮಾಡೋ ಅವಶ್ಯಕತೆ ಇಲ್ಲ, ಅವ್ರಿಗೆ ಹೋಗಿ ಅವ್ರ ಬಾಗಿಲು ಕೊಡೋ ಅವಶ್ಯಕತೆ ಇಲ್ಲ, ಅಲ್ಲಿವರೆಗೂ ಬಿಟ್ರೆ ಅಲ್ಲಿಂದ ಅವ್ರು ಬಂದು ತಗೊಂಡೋಗ್ತಾರೆ. ಇದು ಅವ್ರ ಜವಾಬ್ದಾರಿ. ಇದು ನ್ಯಾಷನಲ್ ಇ ಮಾರ್ಕೆಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಸರ್. ಇದೆಲ್ಲ ಮಾಡ್ಬೇಕಂದ್ರೆ ಕ್ವಾಂಟಿಟಿ ಜಾಸ್ತಿ ಬೇಕು. ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದ್ರೆ ನಮ್ಮ ಕಂಪ್ನಿ ಮೂಲಕನೇ ಸಾಧ್ಯ ಅದು. ಅದು ರೈತರು ತುಂಬಾ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕು. ಮತ್ತೆ ಸ್ಟ್ಯಾಂಡರ್ಡೈಸೇಷನ್ ಗ್ರೇಡಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈಗ ಮೆಣಸಿನಕಾಯಿ ತರ್ತಾರೆ, ಹಸಿ ಇರೋ ಮೆಣಸಿನಕಾಯಿ ತರ್ತಾರೆ ಅಂದ್ರೆ ಎಷ್ಟೊಂದ್ ಜನ ಕಂಪ್ಲೇಂಟ್, ಕಲರ್ ಹಾಕೊಂಡ್ ಬರ್ತಾರೆ ಅನ್ನೋ ಕಂಪ್ಲೇಂಟ್. ಅವೆಲ್ಲ ಎಷ್ಟು ಪ್ರಮಾಣದಲ್ಲಿ ಒಣಗಿಸ್ಬೇಕು ಅನ್ನೋದು ಇಂಪಾರ್ಟೆಂಟ್. ಅದು ಸೈಂಟಿಸ್ಟ್ ಆಗಿ ಸೈಂಟಿಸ್ಟ್ ಹೇಳ್ತಾರೆ, ಅದನ್ನ ಕೇಳಿಸ್ಕೋತಾರೆ ಟ್ರೈನಿಂಗ್ ಅಲ್ಲಿ. ಟ್ರೈನಿಂಗ್ ಹೋಗೋದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಅಪ್ಗ್ರೇಡ್ ಆಗ್ತಿರುತ್ತೆ, ಕ್ವಾಲಿಟಿಗಳು ಚೆಂದ. ಈಗ ಹಳೆದಲ್ಲೆಲ್ಲ ಗೋಬಿ ಮಂಚೂರಿ ಕಲರ್ ಹಾಕ್ಬಾರ್ದು ಅಂತ ಬಂತು. ಈಗ ಕಲರ್ ಹಾಕದಿಂಗ್ ಇದ್ರೆ ಇನ್ ಯಾಕೆ ಕಲರ್ ಹಾಕ್ಬೇಕು? ನಮ್ಮ ಮೆಣಸಿನ್ಕಾಯಿ ಸರ್, ಮೆಣಸಿನ್ಕಾಯಿಂದ ಕಲರ್ ತೆಗೆದ್ರೆ ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಸರ್, ಎಷ್ಟು ಸರ್ ಒಳ್ಳೆ ಒಳ್ಳೆ ಕಂಪ್ನಿಗಳು ಇದಾವೆ ಅಲ್ಲಿ. ಅದೇ ರೀತಿ ನಾವ್ಯಾಕೆ ತೆಗಿಬಾರ್ದು, ಅದೇ ಕಲರ್ ಗಳನ್ನ ನಾವ್ಯಾಕೆ ತೆಗಿಬಾರ್ದು, ಎಣ್ಣೆ ಯಾಕೆ ತೆಗಿಬಾರ್ದು ಚಿಲ್ಲಿಯಿಂದ? ಸೊ ಉದ್ಯಮಶೀಲತೆ ಅನ್ನೋದು ನಮ್ಗೆ ತುಂಬಾ ಅತಿ ಅವಶ್ಯಕವಾಗಿರೋದು ಇದು. ಆಮೇಲೆ ಇದರಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಆಗಿರೋ ಸ್ಕೀಮ್ ಸರ್, ಪ್ರಧಾನ ಮಂತ್ರಿ PMFIME ಅಂತ ಸ್ಕೀಮ್, ಪ್ರಧಾನ ಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಸ್ಕೀಮ್. ಇದನ್ನು ಆತ್ಮ ನಿರ್ಭರ್ ಭಾರತ್ ಇಂದ ಬಂತು. ಅದರಲ್ಲಿ ಏನನ್ನು ಮಾಡ್ತಾರೆ ಅಂತಂದ್ರೆ, ನಿಮ್ 35% ಅಷ್ಟು ಸಬ್ಸಿಡಿ ಕೊಡ್ತಾರೆ ಸರ್. ಆಮೇಲೆ ಮಿನಿಮಮ್ ಕಾಂಟ್ರಿಬ್ಯೂಷನ್ ಅವರು 10% ಹಾಕಿದ್ರೆ ಸಾಕು, 15 ಲಕ್ಷದವರೆಗೂ ನಿಮ್ಗೆ ಸಾಲ ಕೊಡ್ತಾರೆ. 40,000 ನಿಮ್ಗೆ ಹೊಸ ಉದ್ಯಮ ಮಾಡ್ಬೇಕಂದ್ರೆ, ಈಗ ನಾನು ಮೆಣಸಿನ್ಕಾಯಿ ಮಾಡ್ಬೇಕು, ಉಪ್ಪಿನಕಾಯಿ ಮಾಡ್ಬೇಕಂತ ಇದ್ದೀನಿ, ಹಪ್ಪಳ ಮಾಡ್ಬೇಕಂತ ಇದ್ದೀನಿ, ಇದು ಸೆಲ್ಫ್ ಹೆಲ್ಪ್ ಗ್ರೂಪ್ ಅವ್ರಿಗೆ 4 ಲಕ್ಷ, ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಗೆ 4 ಲಕ್ಷದಷ್ಟು ಕೊಡ್ತಾರೆ ಗ್ರಾಂಟ್ ನ. ಆಮೇಲೆ ನೀವು ಇದಿಷ್ಟೆಲ್ಲ ನಿಮ್ಗೆ ಕಾಮನ್ ಇನ್ಫ್ರಾಸ್ಟ್ರಕ್ಚರ್, ಈಗ ನಂದು ಒಂದು ಊರಲ್ಲಿ ನಾನು ನಮ್ದೆಲ್ಲ ಬೆಳೆ ಎಲ್ಲ ಮೆಣಸಿನ್ಕಾಯಿ ಬೆಳೀತಾ ಇದೀವಿ, ಮೆಣಸಿನ್ಕಾಯಿ ಪೌಡರ್ ಮಾಡ್ಬೇಕಂತ ಇದೀನಿ, ಇಲ್ಲ ಜೋಳ ಪುಡಿ ಮಾಡ್ಬೇಕಂತ, ಜೋಳ ರೊಟ್ಟಿ ಮಾಡ್ಬೇಕಂತ ಇದೀನಿ, ಅವಾಗ ನೀವೇನ್ ಮಾಡ್ಬೇಕು, ಕಾಮನ್ ಇನ್ಕ್ಯುಬೇಷನ್ ಸೆಂಟರ್, ಕಾಮನ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲರಿಗೂ ಸೇರಿ ಒಂದು ಹೀಟಿಂಗ್ ಯೂನಿಟ್ ಓಪನ್ ಮಾಡಕ್ಕೆ. ಅದಕ್ಕೆ 35% ಅಷ್ಟು ಕೊಡ್ತಾ, 3 ಕ್ರೋರ್ ಇಂದ 10 ಕ್ರೋರ್ವರೆಗೂ ಈ ಪ್ರಾಜೆಕ್ಟ್ ಗೆ ದುಡ್ಡು ಕೊಡ್ತಾರೆ, 35% ಅಷ್ಟು ಸಬ್ಸಿಡಿ ಕೊಡ್ತಾರೆ. ಇವೆಲ್ಲ ಬಹಳ ಸವಲತ್ತು ಇದೆ ಸರ್. ಇವೊಂದಂತಲ್ಲ, ನಿಮ್ದು ಇವನ್ ಬ್ರ್ಯಾಂಡಿಂಗ್ ಅಂತ ಅಂತಾರೆ, ಬ್ರ್ಯಾಂಡಿಂಗ್ ಗೆ 50% ಅಷ್ಟು ಸಬ್ಸಿಡಿ ಇದೆ ಸರ್. ಬ್ರ್ಯಾಂಡಿಂಗ್ ಮಾರ್ಕೆಟಿಂಗ್, ಮಾರ್ಕೆಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀವು ನಾನು ಇವತ್ತು ನಾಳೆ ಎದ್ದ ತಕ್ಷಣನೇ ನಾನು ಮಾರ್ಕೆಟ್ ಅಲ್ಲಿ ಪ್ಯಾಕಿಂಗ್, ನಾನು ಹೋಗ್ತೀನಿ ಪಾರ್ಲೆಜಿ ಬಿಸ್ಕೆಟ್ ತರ್ತೀನಿ, ಯಾಕೆ ಪಕ್ಕದಲ್ಲಿರೋ ಬೇರೆ ಬಿಸ್ಕೆಟ್ ಇರಲ್ಲ, ಹೋಮ್ ಬಿಸ್ಕೆಟ್, ಹೋಮ್ ಮಾಡೋ ಬಿಸ್ಕೆಟ್ ಎಲ್ಲ ಇರ್ತಾವ, ಮನೇಲಿ ಮಾಡಿರೋ ಬಿಸ್ಕೆಟ್ ತರಲ್ಲ ನಾನು. ನಂಬಿಕೆ, ಆ ನಂಬಿಕೆ ಅಂತ ಬರೋದು ಬರೀ ಆ ಟ್ರೇಡಿಂಗ್ ಬ್ರ್ಯಾಂಡಿಂಗ್ ತುಂಬಾ ಇಂಪಾರ್ಟೆಂಟ್. ಸೊ ಹಂಗಾಗಿ ಈ ಸ್ಕೀಮ್ ಅಲ್ಲಿ 50% ಅಷ್ಟು ಗ್ರಾಂಟ್, ನೀವೇನು ಬ್ರ್ಯಾಂಡಿಂಗ್ ಅಷ್ಟೇ ಖರ್ಚು ಮಾಡ್ತಿಲ್ಲ, ಅದು ಈ ಸ್ಕೀಮ್ ಅಲ್ಲಿ ಫ್ರೀ ಆಗಿ ಕೊಡ್ತಾರೆ ಸರ್. ಡಾಕ್ಟರ್ ನೇತ್ರಾವತಿ ಪಾಟೀಲ್ ಅವರೇ, ನಾವು ಮಾರುಕಟ್ಟೆಯನ್ನ ಹೇಗೆ ನಾವು ಗ್ರಹಿಸಬೇಕು, ಆ ನಂಬಿಕೆಯನ್ನ ಹೇಗೆ ಗ್ರಹಿಸಬೇಕು, ಮತ್ತೆ ನಂಬಿಕೆಯನ್ನು ಗಳಿಸಿಕೊಳ್ಳೋದು ಬಹಳ ಮುಖ್ಯ. ಯಾವ್ದಾದ್ರು ಕೂಡ ಒಂದು ಉದ್ಯಮದೊಳಗೆ ನಾವು ಯಶಸ್ಸು ಗಳಿಸಬೇಕು ಅಂತಂದ್ರೆ ಗ್ರಾಹಕರ ನಂಬಿಕೆಯನ್ನ ಉಳಿಸಿಕೊಳ್ಬೇಕಾಗ್ತದೆ. ಅಂದ್ರೆ ಈ ಎಲ್ಲ ಕೌಶಲ್ಯಗಳನ್ನು ಬೆಳೆಸ್ಕೊಳ್ಳಿಕ್ಕೆ ವಿಶೇಷವಾಗಿ ನೋಡ್ರಿ, ಈಗ ರೈತ ಬಾಂಧವರಿಗಂತೂ ಈ ಸಮಗ್ರ ಕೃಷಿಯೊಳಗೆ ಸಾಕಷ್ಟು ಲಾಭ ಅದ. ನಾವು ಸಾಂಪ್ರದಾಯಿಕ ಕೃಷಿಯ ಜೊತೆಗೆ ಈ ಒಂದು ಕುರಿ ಸಾಕಾಣಿಕೆ ಇರ್ಬೋದು, ಆಕಳ ಸಾಕಾಣಿಕೆ ಇರ್ಬೋದು, ಆಮೇಲೆ ಕೋಳಿ ಸಾಕಾಣಿಕೆ ಇರ್ಬೋದು, ಮೀನು ಸಾಕಾಣಿಕೆ ಇರ್ಬೋದು, ಇವುಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಒಂದಕ್ಕೊಂದು ಪೂರಕವಾಗಿರ್ತದೆ. ಅಲ್ಲಿರೋ ಮೀನು ಮತ್ತೆ ಆಮೇಲೆ ಕೋಳಿ ಇವುಗಳ ಒಂದು ಗೊಬ್ಬರ ಕೂಡ ನಮ್ಮ ಹೊಲಕ್ಕೆ ಉಪಯೋಗ ಆಗೋ ಸಾಧ್ಯತೆ ಇರ್ತದೆ. ಯಾಕಂದ್ರೆ ಸಾವಯವ ಅಂಶ ಸೂಕ್ಷ್ಮ ಜೀವಿಗಳ ಒಂದು ಹೆಚ್ಚುಗಾರಿಕೆ ನಮ್ಮ ಭೂಮಿಯೊಳಗೆ ಆಗಬೇಕಾಗ್ತದೆ, ಎರೆಹುಳುಗಳು ಯಥೇಚ್ಛವಾಗಿ ಇರಬೇಕಾಗ್ತದೆ. ಆ ಭೂಮಿಯ ಒಂದು ಜೀವಂತಿಕೆಯನ್ನು ಕಾಪಾಡಲಿಕ್ಕೆ ಈ ಸಮಗ್ರ ಕೃಷಿ ಕೂಡ ಸಹಾಯ ಆಗುತ್ತೆ. ಒಟ್ಟಾರೆ ಈಗ ನೋಡ್ರಿ, ಸಾಕಷ್ಟು ಕೃಷಿ ವಿಜ್ಞಾನ ಕೇಂದ್ರಗಳೊಳಗ ತರಬೇತಿಯನ್ನ ಕೊಡ್ತಾರೆ. ಉದ್ಯಮಶೀಲತೆಯನ್ನ ಹೆಂಗೆ ಅಭಿವೃದ್ಧಿ ಮಾಡ್ಕೊಡ್ಬೇಕು, ಕೌಶಲ್ಯವನ್ನು ಹೆಂಗೆ ಅಭಿವೃದ್ಧಿ ಮಾಡ್ಕೊಡ್ಬೇಕು ಅಂತೇಳಿ. ಅಂದ್ರೆ ಪ್ರತಿ ಕೆಲಸದಲ್ಲೂ ಒಂದು ಕೌಶಲ್ಯವನ್ನ ಅಭಿವೃದ್ಧಿ ಮಾಡ್ಕೊಂಡ್ರೆ ಸಕ್ಸಸ್ ಇಸ್ ದ ಸ್ಟ್ರೆಚಿಂಗ್ ಬಿಟ್ ಅಂತೀವ, ಒಂದ್ ಸ್ವಲ್ಪ ಬಹಳ ಇರುವುದಲ್ಲ ಸರ್, ಎಷ್ಟೆಷ್ಟ್ ಅಂದ್ರೆ ಏನು, ಒಂದ್ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಆಗ್ತಿರ್ತದೆ. ಆ ನಿಟ್ಟಿನೊಳಗೆ ಈ ತರಬೇತಿಗಳು ಏನಿರ್ತಾವಲ್ಲ, ಸಂಸ್ಥೆಗಳಲ್ಲಿ ಇರುವಂತಹ ತರಬೇತಿಗಳು ಹೇಗೆ ನಮ್ಮ ಉದ್ಯಮಶೀಲತೆಯ ಒಂದು ಗುಣಮಟ್ಟವನ್ನು ಹೆಚ್ಚಿಸ್ತಾವೆ, ಈ ಬಗ್ಗೆ ವಿಸ್ತೃತ ಮಾಹಿತಿ ಮಾಡ್ಕೊಬಹುದಾ ಡಾಕ್ಟರ್ ನೇತ್ರಾವತಿ ಪಾಟೀಲ್ ಅವರು? ಇವಾಗ ಎರೆಹುಳ, ಎರೆಹುಳ ಗೊಬ್ಬರನ ನಾನು ಅದಕ್ಕೆ ತುಂಬಾ ದೊಡ್ಡ ವಿದ್ಯೆ ಬೇಡ ನನ್ಗೆ. ಅದ್ರಲ್ಲಿ ನೀವು ಎರೆಹುಳ ಗೊಬ್ಬರ ಮಾಡಿ ಬೇರೆ ರೈತರು ಕೂಡ ಮಾರ್ಬೋದು. ಒಂದು ನಮ್ಮ ಹತ್ರ ನಾವು ಯೂಸ್ ಮಾಡ್ಕೊಳ್ಳೋದು, ನಮ್ಗೆ ಆ ಎರೆಹುಳ ಗೊಬ್ಬರ ನಾವ್ ಏನ್ ಮಾಡ್ತೇವೋ ಅದನ್ನ ನಾವು ಯೂಸ್ ಮಾಡ್ಕೋಬಹುದು. ಇನ್ನೊಂದ್ ಏನ್ ಮಾಡ್ಬೋದು, ನಾವು ಮಾರ್ಬೋದು. ಹೌದಾ ಸರ್? ಇದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಜೀವಾಮೃತ ಅನ್ನೋದು ನಮ್ಗೆ ಹೊಸದಲ್ಲ, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಬಂದಾಗ ಜೀವಾಮೃತ ಅಂದ್ರೆ ನಮ್ಮ ಹಸುಗಳ ಬರೋ ಅಂತ ಯೂರಿನ್ ಆಗ್ಲಿ, ಅದ್ರ ಡಂಗ್ಸ್ ಆಗ್ಲಿ, ಅದ್ರದ ಶಗಣಿ ಆಗ್ಲಿ, ಇದು ಎಲ್ಲ ನಾವು ತಗಡೆ ಹೋಗಿ ಎಸೆಯೋ ಬದ್ಲಿ ಅದರಿಂದ ನೀವು ಮಾಡೋ ಅಂತ ಗೊಬ್ಬರ ತುಂಬಾ ಇಂಪಾರ್ಟೆಂಟ್. ಜೀವಾಮೃತ ಅಂತ ಅಂತಾರೆ, ಅದನ್ನ ಹಳೇದಲ್ಲ, ಅದು ನಮ್ಗೆ ಹೊಸದಲ್ಲ, ಏನು ಹೊಸದಲ್ಲ, ಅದು ಹಳೇದೇ ಕೂಡ ನಿಮ್ಗೆ ಹೊಸದಾಗಿ ಅದು ಹೊಸದಾಗಿ ಹೆಸರಿಟ್ಟು ಎಲ್ಲ ಹೇಳ್ತಾ ಇದಾರೆ. ಅದನ್ನ ಹೋಗಿ ನೀವು ಸಿಟಿ ಕಡೆ ಮಾರ್ಕೆಟ್ ಅಲ್ಲಿ ನೋಡ್ಬೇಕು, ಅದನ್ನೇ ಒಂದಿಷ್ಟು ಪ್ಯಾಕೆಟ್ ಅಲ್ಲಿ 100 ರೂಪಾಯಿ 200 ರೂಪಾಯಿ ಕೊಟ್ಟು ತಗೊಂತಾರೆ. ನಿಮ್ಗೆ ಅದಕ್ಕೆ ಸತ್ಯ ಕಣ್ಣು ಕಣ್ಮುಂದೆ ಬಿದ್ದಿರುತ್ತೆ, ಅದನ್ನ ನಾವು ಲೆಕ್ಕಾಚಾರ ಇಟ್ಕೊಳ್ಳಲ್ಲ. ಸೊ ಹಂಗಾಗಿ ನಮ್ಮ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ನೀವು ರೈತರು ಇರ್ಬೋದು, ಅದ್ರ ಜೊತೆಗೆ ಒಂದು ಹಸು ಇಟ್ಕೊ ಅಂತಂದ್ರೆ ನಿಮ್ಗೆ ಡೈಲಿ 7 ಲೀಟರ್ ಇಂದ 13 ಲೀಟರ್ ಹಾಲು ಕೊಡ್ತು ಅಂತಂದ್ರೆ ನಿಮ್ ಮನೆಗೆ 2 ಲೀಟರ್ ಇಟ್ಕೊಂಡು ಮಿಕ್ಕಿದೆಲ್ಲ ಡೈರಿಗೆ ಹಾಕ್ಬೋದು, ಅದು ನಿಮ್ಗೆ ವ್ಯಾಲ್ಯೂ ಅಡಿಷನ್. ಇಲ್ಲಾದ್ರೆ ನಿಮ್ಗೆ ಒಂದಿಷ್ಟು ದಿನದ ಹಾಲು ಇಟ್ಕೊಂಡು ಬೆಣ್ಣೆ ಮಾಡ್ಕೊಡಿ. ಚೆನ್ನರಾಯಪಟ್ಟಣದ ಹತ್ರ ಹೋದ್ರೆ ನಿಮ್ಗೆ ಬೆಣ್ಣೆ ಮಾಡಕ್ಕೆ ಅಲ್ಲಿ ಇಂಡಸ್ಟ್ರಿ ಇದೆ, ಎಷ್ಟು ಮನೆ ಮನೆ ಜನ ಎಲ್ಲ ಬೆಣ್ಣೆ ಮಾಡಿ ಮಾಡ್ತಾರೆ ಸರ್ ಅಲ್ಲಿ, ಅದು ರೈತರು ಮಾಡ್ತಾ ಇರೋದು. ಸೊ ಇಂಪಾರ್ಟೆಂಟ್ ಸರ್ ಅದು. ಈಗ ಉದ್ಯಮಶೀಲತೆ ಅನ್ನೋದು ಆ ರೀತಿ ಇರುತ್ತೆ. ಮೇನಾಗಿ ನಮ್ದು ಬ್ರ್ಯಾಂಡಿಂಗ್ ವೆರಿ ಇಂಪಾರ್ಟೆಂಟ್. ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಕೃಷಿ ಮೇಳ ಎಲ್ಲ ನೋಡಿರ್ಬೇಕು, ಕೆಳಗಡೆ ಮೀನು ಸಾಕ್ತಿರ್ತಾರೆ, ಮೇಲೆ ರಾಬಿಟ್ ಮೊಲ ಸಾಕ್ತಾ ಇರ್ತಾರೆ. ಒಂದಿಷ್ಟೇ ಜಾಗ ಹಿಡಿಯೋದು, ಬಟ್ ಅದು ಎಷ್ಟೋ ನಿಮ್ಗೆ ಆದಾಯ ತರುತ್ತೆ. ಯಾಕೆ ಇದೆಲ್ಲ ಮಾಡೋದು ಏನ್ ಬೇಕು ಅಂತಂದ್ರೆ, ಒಂದು ಫಸಲ್ ಹಾಳಾದ್ರೂ ಇನ್ನೊಂದ್ ಕಡೆ ನಿಮ್ಗೆ ಇನ್ಕಮ್ ಇದ್ದೇ ಇರುತ್ತೆ. ಒಂದ್ ಕಡೆ ಫಸಲ್ ಹಾಳಾದ್ರೆ ಇನ್ನೊಂದ್ ಕಡೆ ಇನ್ಕಮ್ ಇದ್ದೇ ಇರುತ್ತೆ ನಿಮ್ಗೆ. ಈಗ ನಾನು ಪೂರ್ತಿ ಭತ್ತ ಹಾಕ್ಬಿಟ್ಟು ಶುಗರ್ ಕೇನ್ ಹಾಕ್ಬಿಟ್ಟು ವರ್ಷವೆಲ್ಲ ಕುತ್ಕೋತೀನಿ ಅಂತಂದ್ರೆ ಹೇಗಾಗತ್ತೆ ಹೇಳಿ? ಅದ್ರ ಬದ್ಲಿ ನೀವು ತರಕಾರಿ ಬೆಳೀರಿ, ಒಂದಿಷ್ಟು ಎಕರೆಗೆ ತರಕಾರಿ ಬೆಳೀರಿ, ಒಂದಿಷ್ಟು ಎಕರೆಗೆ ಒಂದ್ 4-2 ಕುರಿಗಳು ಇಕ್ಕಿರಿ, ಇಲ್ಲ ಹಸುಗಳು ಇಕ್ಕಿರಿ, ಅದು ತುಂಬಾ ಇನ್ಕಮ್ ಬರುತ್ತೆ. ಒಂದು ಕುರಿಗೆ ಲೆಕ್ಕಕ್ಕೆ 10,000 ರಿಂದ 6,000 ಇದೆ. ಒಂದ್ ತಿಂಗಳಿಗೆ ಒಂದ್ ಹಸು ಮಾರಿದ್ರೆ ನಿಮ್ಗೆ ರೆಗ್ಯುಲರ್ ಇನ್ಕಮ್, ಮನೆ ಯಾವ್ದೋ ಕಟ್ಟಿ ಬಾಡಿಗೆ ಬಿಡೋ ಬದ್ಲಿ ಇದು ಎಷ್ಟು ಹೆಲ್ಪ್ ಆಗುತ್ತೆ. ಡಾಕ್ಟರ್ ನೇತ್ರಾವತಿ ಪಾಟೀಲ್ ಅವರೇ, ಉದ್ಯಮಶೀಲತೆ ಬಗ್ಗೆ ಬಹಳ ವಿವರವಾಗಿ ಮಾಹಿತಿ ನೀಡ್ತಾ ಇದ್ದೀರಿ. ಯಾಕಂದ್ರೆ ಇದು ಬಹಳ ಮುಖ್ಯ, ನಾವು ತಿಳ್ಕೊಳ್ಳೋದು ಯಾವುದೇ ಒಂದು ಇದರಲ್ಲಿ ನಾವು ಕೌಶಲ್ಯವನ್ನು ಗಳಿಸಿದ್ವಿ ಮತ್ತೆ ಮೌಲ್ಯವರ್ಧನೆ ಮಾಡೋದನ್ನ ನಾವು ಕಲಿತರೆ ಲಾಭದಲ್ಲಿ ನಮಗೆ ದುಪ್ಪಟ್ಟು ಆಗುತ್ತೆ. ಅಂದ್ರೆ ಕಡಿಮೆ ಖರ್ಚು ಹೆಚ್ಚು ಲಾಭ ಮಾಡ್ಕೊಳ್ಬೇಕು ಅಂದ್ರೆ ಉದ್ಯಮಶೀಲತೆ ಆಮೇಲೆ ಕೌಶಲ್ಯ ಅಭಿವೃದ್ಧಿ ಅನ್ನೋದು ಬಹಳ ಮುಖ್ಯ. ಅದನ್ನ ಇಲ್ಲಿ ತನಕ ವಿಸ್ತೃತವಾಗಿ ಮಾಹಿತಿ ನೀಡ್ತಾ ಇದ್ದೀವಿ. ಈಗ ನೋಡಿ, ಉದಾಹರಣೆಗೆ ನಾವು ರೇಷ್ಮೆ ಕೃಷಿ ಆಗಿರ್ಬೋದು ಅಥವಾ ಈಗ ನಾವು ಜೇನು ಸಾಕಣೆ ಮಾಡಿ ಜೇನು ನೋಡ್ರಿ, ಅದು ವಿಸ್ಮಯಕಾರಿ ಕೀಟ. ಈಗ ಎರೆಹುಳು ಹೇಗೆ ನಮ್ಮ ಭೂಮಿ ಒಳಗಡೆ ನಮಗೆ ಸ್ನೇಹಿತ ಇದೆಯೋ, ಆ ಒಂದು ಜೇನು ಅಂತೇಳ ಆ ವಿಸ್ಮಯಕಾರಿ ಕೀಟ ನಮ್ಮ ಭೂಮಿಯ ಮೇಲ್ಗಡೆ ರೈತಾಪಿ ಜನರಿಗೆ ಬೆಳೆಗಳಿಗೆ ಅದೊಂದು ಆಪತ್ತು ಬಂತು. ಯಾಕಂದ್ರೆ ಆ ಪರಾಗಸ್ಪರ್ಶ ಮಾಡ್ತದ, ಹೀಗಾಗಿ ಸಂತಾನಾಭಿವೃದ್ಧಿ ಹೆಚ್ಚು ಮಾಡ್ತದ, ತಾನು ಅಭಿವೃದ್ಧಿ ಹೊಂದ್ತದ, ಹಾಗೇನೆ ನಮಗೂ ಕೂಡ ಸಹಕಾರ ನೀಡ್ತದ. ಹಂಗೆ ಒಂದು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ ಮಾಡ್ಬೋದು ಅಂತಾರಲ್ಲ, ಹಾಗೆ ನಮ್ಮ ರೈತ ಬಾಂಧವರು ಇವತ್ತು ಒಂದನ್ನೇ ನಾವು ನೆಚ್ಚಿಕೊಂಡು ಕೊಡೋದು ಬೇಡ. ಮಳೆ ಆಗ್ತದ, ಮಳೆ ಆಗೋದಿಲ್ಲ, ಅದಕ್ಕೆ ನಾವು ನೀರಿನ ವ್ಯವಸ್ಥೆ ಯಾವಾಗಲೂ ಮಾಡ್ಕೊಂಡು ಒಂದ್ ಸ್ವಲ್ಪ ನಾವು ಈ ನೈಸರ್ಗಿಕವಾಗಿ ಕೆಲವೊಂದಿಷ್ಟು ಹಣ್ಣಿನ ಗಿಡಗಳನ್ನಾಗಿರ್ಬೋದು ಅಥವಾ ಮತ್ತೆ ಕೆಲವೊಂದಿಷ್ಟು ಬದುವಿಗುಂಟ ಮೆಣಸು ಇದೆಲ್ಲ ಸ್ವಲ್ಪ ಬೆಳೆದು ಅಂದ್ರೆ ನಮಗೆ ಗೊಬ್ಬರ ಬೇಕಾಗಿರುವಂತಹದ್ದು. ಇವತ್ತು ತಿಪ್ಪೆ ಗೊಬ್ಬರ ಸಿಗೋದು ಬಹಳ ಕಷ್ಟದ, ಆದ್ರೂ ಕೂಡ ನಮ್ಮ ಎತ್ತುಗಳ ಸಾಕಾಣಿಕೆ ಜಾಸ್ತಿ ಆಗಿ ಸಾವಯವ ಗೊಬ್ಬರ ಅದನ್ನು ಕೂಡ ಜಾಸ್ತಿ ಮಾಡಬೇಕು. ಮತ್ತೆ ನೈಸರ್ಗಿಕವಾಗಿ ಸಿಗುವಂತಹ ಕೆಲವೊಂದಿಷ್ಟು ಜೀವಾಮೃತ ವಿಶೇಷವಾಗಿ ಬೀಜಾಮೃತ ಎಲ್ಲವನ್ನು ಕೂಡ ಮಾಡಿಕೊಂಡು ನಾವು ಯಶಸ್ವಿಯಾಗಿ ಕೃಷಿ ಮಾಡಬಹುದು. ಮತ್ತೆ ಜೊತೆಗೆ ಅದರೊಳಗೆ ಉದ್ಯಮಶೀಲತೆ ಇತ್ತು ಅಂದ್ರೆ ಅವುಗಳನ್ನ ಯಶಸ್ವಿಯಾಗಿ ಮಾರುಕಟ್ಟೆ ಮಾಡಬಹುದು. ಮತ್ತೆ ಮುಂದಿನ ಪೀಳಿಗೆಯವರಿಗೆ ಕೂಡ ನಾವು ಉತ್ತಮವಾಗಿ ಇದರಲ್ಲಿ ಸಾಕಷ್ಟು ಲಾಭ ಇದೆ, ನಾವು ಯಾಕೆ ನೌಕರಿಗೆ ಬೆನ್ನ ಹಾಕಬೇಕು, ನಮಗೆ ಇದರಲ್ಲೇ ಸಾಕಷ್ಟು ನಮ್ಮ ಲಾಭ ಇದೆ, ಇರೋದ್ರಿಂದ ನಾವು ಈ ಉದ್ಯೋಗವನ್ನ ಯಶಸ್ವಿ ಮಾಡ್ಕೊಂಡು ಹೋಗೋಣ ಅಂತಕೊಂಡು ಮುಂದಿನ ಪೀಳಿಗೆಯವರು ಕೂಡ ಬಳಸಿದ್ದಾರೆ. ಬಹಳ ವಿಸ್ತೃತ ಮಾತಾಡಿದ್ರೆ ಮತ್ತೆ ಕೊನೆಯದಾಗಿ ಒಂದಿಷ್ಟು ಕೊನೆಯದಾಗಿ ಯಾವ ರೀತಿ ಒಂದು ಆತ್ಮವಿಶ್ವಾಸ ಬೆಳೆಸಿಕೊಂಡು ಜೀವನದೊಳಗೆ ಯಶಸ್ಸನ್ನು ಪಡಿಬೇಕು ರೈತ ಬಾಂಧವರಿಗೆ ನಮ್ಮ ರೈತ ಪದವೀಧರರಿಗೆ ಮಾಹಿತಿ ಮಾಡ್ಕೊಡ್ಬೋದಾ ಡಾಕ್ಟರ್ ನೇತ್ರಾವತಿ ಪಾಟೀಲ್ ಅವರೇ? ನಾವು ಮಾಡೋ ಕೆಲಸದಲ್ಲಿ ನಮ್ಗೆ ನಂಬಿಕೆ ಅನ್ನೋದು ಇರಬೇಕು. ಒಂದು ನಮ್ಗೆ ಡಿಸಿ ರೇಷೋ ಅಂತೇವೆ, ನಾವು ಯಾಕೆ ಬಂಡವಾಳ ಒಂದು ಹಾಕಿದ್ರೆ ಎಷ್ಟು ದಿನ ಬೇಕು ನಮ್ಗೆ, ಒಂದೊಂದ್ಸಲ ಅದು 10 ದಿನ ಒಂದೊಂದು 4 ವರ್ಷ ಬರ್ಬೋದು, 5 ವರ್ಷಕ್ಕೆ ಬರ್ಬೋದು, ಅದಕ್ಕೆ ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಮ್ಗೆ ಯಾರು ಇಲ್ಲಪ್ಪ ನೊಂದ್ಸೋ ಜಾಸ್ತಿ ಇರ್ತಾರೆ, ಏನೋ ನಿಮ್ಗೆ 1 ಲಕ್ಷ ಬರ್ತಿತ್ತಲ್ಲ ಸ್ಯಾಲರಿ, ಅದ್ ಯಾಕೆ ಬಿಟ್ ಬಿಟ್ಟು ಬಂದಿದ್ಯಾ ಅಂತ ಕೇಳ್ಬೋದು. ಬಟ್ ಶಿರಾ ಹತ್ರ ಹೋದ್ರೆ ಕತ್ತೆ ಮನಸ್ ಆಗ್ತಾ ಇದಾರೆ. ಅವೆಲ್ಲ ಮೊದ್ಲೇನ್ ಅಂತಿದೀವಿ, ನಗಾಡ್ಕೊಂಡು ಹೇ ನಿಂಗ್ ಓದ್ಲಿಲ್ಲ ಅಂದ್ರೆ ಕತ್ತೆ ಕಾಯಕ್ ಹೋಗೋ ಅಂತಿದೀವಿ. ಈಗ ಅವ್ನ್ PhD ಅಗ್ರಿಕಲ್ಚರ್ ಎಕನಾಮಿಕ್ಸ್ ಅವರು, ಅವ್ರು ಬಂದ್ಬಿಟ್ಟು ಕತ್ತೆ ಸಾಕಣೆ ಮಾಡಿ ಅದಕ್ಕೆ ಅದು ಕತ್ತೆ ಹಾಲು ಮತ್ತೆ ಕತ್ತೆ ಸಣ್ಣ ಮರಿಗಳನ್ನ ಮಾರ್ತಾ ಇದಾರೆ. ಅವರು ಲಕ್ಷಾಂತರ ರೂಪಾಯಿ ತೆಗಿತಾ ಇದಾರೆ ವರ್ಷಕ್ಕೆ PhD ಎಕನಾಮಿಕ್ಸ್ ಮಾಡಿ. ಸರ್, ಇಂಥವು ನಮ್ಗೆ 108 ಎಕ್ಸಾಂಪಲ್ಸ್ ಇದಾವೆ. ಮತ್ತೆ ಹೂಗಳು ನಾವು ಏನ್ ಅನ್ಕೋತಿದ್ದೆ, ಒಂದ್ ದಿನ ಎರಡ್ ದಿನ ಎಂಟರ್ಪ್ರಿನರ್ಶಿಪ್ ಒಂದಿಬ್ರು MBA ಮಾಡ್ಕೊಂಡ್ಬಂದು ಅವರಿಬ್ರು ಹುಡುಗಿಯರು ದೊಡ್ಡದಾಗಿ ಹೂವು ಅನ್ನೋ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿ ಎಲ್ಲಾ ಮನೆಗಳನ್ನು ಹೋಗಿ ಹೂವು ಹಾಕೊಂಡ್ಬಂದ್ ಮಾಡಿದ್ರು. ಅದು ಎಷ್ಟು ಹೆಲ್ಪ್ ಆಯ್ತು. ಈಗ ಹಾಲುಗಳಲ್ಲಿ ಹಿಂದೆ ಒಂದು ಬ್ರ್ಯಾಂಡ್ ಓಪನ್ ಮಾಡಿ. ಮತ್ತೆ ಇನ್ನೊಂದು ನಾನು ಹೇಳ್ಬೇಕು ಅಂದ್ರೆ, ಇದು ಯಾವ್ದಾದ್ರು ಕಂಪನೀಸ್ ಆಕ್ಟ್ ಇಲ್ಲ ಪಾರ್ಟ್ನರ್ಶಿಪ್ ಆಕ್ಟ್ 1932 ಟ್ರೇಡ್ ಮಾರ್ಕ್ ಆಕ್ಟ್ ಅಲ್ಲಿ ನಿಮ್ ಬ್ರ್ಯಾಂಡಿಂಗ್ ನ ದಯವಿಟ್ಟು ರಿಜಿಸ್ಟರ್ ಮಾಡಿ. ಅದು ಏನಾಗಲ್ಲ, ನಿಮ್ದು ಕಲಬೆರಿಕೆ ಕೆಟ್ಟ ಕ್ವಾಲಿಟಿ ಇರುವಂತ ಯಾರು ಮಾರಕ್ಕಾಗಲ್ಲ. ನಿಮ್ದು ಕರೆಕ್ಟ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಆತ್ಮ ನೋಂದನೆ ಯಾವತ್ತು ಮಾಡ್ಕೋಬೇಡಿ. ನೀವು ಅದಕ್ಕಿಂತ ಜಾಸ್ತಿ ದುಡಿಮೆ ಎಂಟರ್ಪ್ರಿನರ್ಶಿಪ್ ಅಲ್ಲಿ ಇದ್ದೇ ಇದೆ. ಸರ್ಕಾರದಿಂದ ತುಂಬಾ ಸೌಲಭ್ಯಗಳು ಇದೆ, ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಸರ್, ನೇತ್ರಾವತಿ ಪಾಟೀಲ್ ಅವರೇ, ಉದ್ಯಮಶೀಲತೆ ಸಾಕಷ್ಟು ಲಾಭದಾಯಕವಾಗಿದೆ. ಆ ಒಂದು ಸ್ವಾವಲಂಬನೆಯನ್ನು ಬೆಳೆಸಿಕೊಳ್ಳುವ ನಿಟ್ಟಿನೊಳಗೆ ಅದೊಂದು ಮಹತ್ತರ ಹೆಜ್ಜೆ. ಇವತ್ತು ನೌಕರಿ ಬೇಕು ಅಂತ ಹೇಳಿ ಹೊರಗಡೆ ಹೋಗಿ ನಾವು ನೌಕರಿಗೆ ಕಾಯ್ತಾ ನಿಂತ್ರೆ ಅಲ್ಲಿಂದ ಬರುವಂತ ಲಾಭ ಕೂಡ ಕಡಿಮೆನೆ. ಆದ್ರೆ ನಮಗೂ ಸ್ವಾತಂತ್ರ್ಯ ಇರೋದಿಲ್ಲ, ಅವ್ರು ಹೇಳಿದಂಗೆ ಕೇಳಬೇಕಾಗುತ್ತೆ. ಹೀಗಾಗಿ ಒಂದು ಸ್ವಾವಲಂಬನೆಯನ್ನ ನಾವು ಬೆಳೆಸೋ ನಿಟ್ಟಿನೊಳಗೆ ಎಂಟರ್ಪ್ರಿನರ್ಶಿಪ್ ಉದ್ಯಮಶೀಲತೆಯನ್ನು ಬೆಳೆಸ್ಕೊಂಡು ಮತ್ತೆ ಎಲ್ಲ ರೀತಿಯೊಳಗೆ ನಮ್ಮ ಕುಟುಂಬದ ಬೆಳವಣಿಗೆಗೆ ಮತ್ತೆ ನಾವು ಗೆಲ್ಲುವ ಮನಸ್ಸಿನವರಾಗ ಗೆಲ್ಲುವ ಕುದುರೆ ಆಗ್ಬೇಕು. ಯಾವಾಗ್ಲೂ ಕೂಡ ವಿನ್ ವಿನ್ ಸಿಚುವೇಶನ್ಸ್ ಅಂತಾರೆ, ಗೆಲ್ಲುವ ವಾತಾವರಣವನ್ನ ನಿರ್ಮಾಣ ಮಾಡ. ನಾನು ಗೆಲ್ತೀನಿ, ನೀನು ಗೆಲ್ಲುವಂತೆ. ಈಗ ಉತ್ಪಾದಕ ಸಂಸ್ಥೆಗಳು, ಉತ್ಪಾದಕ ಕಂಪನಿಗಳಿದ್ರೆ ಅವರು ಎಲ್ಲರೂ ಕೂಡ ಗೆಲ್ಲಕ್ಕೆ ಬಂದಿರ್ತಾರೆ, ಎಲ್ಲರೂ ಒಬ್ರಿಗೊಬ್ರು ಸಹಕಾರದಿಂದ. ನೋಡ್ರಿ, ಈಗ ಒಂದು ರೆಫ್ರಿಜರೇಟರ್ ಅಂತ ದೊಡ್ಡದಾದ ಒಂದು ನಾವು ಸ್ಟೋರ್ ಮಾಡ್ಬೇಕು, ಯಾಕಂದ್ರೆ ಇವತ್ತು ನಮ್ದು ಮಾರುಕಟ್ಟೆ ಇಲ್ಲ ಅನ್ಕೊಳ್ಳಿ. ಅದನ್ನ ಸ್ವಲ್ಪ ದಿವಸ ಸ್ಟೋರ್ ಮಾಡಿ ಅದ್ ಮುಂದೆ ಬೆಲೆ ಬಂದ್ಮೇಲೆ ಮಾರ್ಬೇಕು ಅಂದ್ರೆ ಅದಕ್ಕೆ ಬೇಕಾದಂತ ಸ್ಟೋರೇಜ್ ಬೇಕಾಗ್ತದೆ. ಅದಕ್ಕೆ ಕಂಪನಿಗಳಲ್ಲಿ ಅದೆಲ್ಲ ಅವಕಾಶ ಇರ್ತದೆ. ಹೀಗಾಗಿ ಒಂದು ಕಮ್ಯುನಿಟಿ ಲಿವಿಂಗ್ ಅಂದ್ರೆ ಈ ಒಂದು ಉದ್ಯಮಶೀಲತೆ ಅಭಿವೃದ್ಧಿ ಮಾಡಿಕೊಂಡು ಒಂದು ಸಮುದಾಯದಲ್ಲಿ ನಾವು ಒಂದು ಇದನ್ನ ಲಾಭ ಮಾಡ್ಕೊಳ್ಳಕ್ಕೆ ಸಾಧ್ಯ ಆದ್ರೆ ಅದನ್ನ ನಾವು ಒಂದು ತಾಂತ್ರಿಕತೆಗಳನ್ನ ವೈಜ್ಞಾನಿಕ ರೀತಿಯ ಒಂದು ಅಭಿವೃದ್ಧಿಯನ್ನು ನಾವು ಮನಗಂಡ್ರೆ ಖಂಡಿತವಾಗಿ ಕೂಡ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ತಾ ಇಲ್ಲಿ ತನಕ ಹೃತ್ಪೂರ್ವಕವಾಗಿ ಎಂಟರ್ಪ್ರೈನರ್ಶಿಪ್ ಬಗ್ಗೆ, ಉದ್ಯಮಶೀಲತೆ ಬಗ್ಗೆ ಮಾಹಿತಿ ನೀಡಿದಂತಹ ಡಾಕ್ಟರ್ ನೇತ್ರಾವತಿ ಅಶೋಕ್ ಪಾಟೀಲ್ ಅವರೇ, ತಾವು ತೋಟಗಾರಿಕಾ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಿಗೆ ದೇವಿ ಹೊಸೂರಿನೊಳಗೆ ಬಹಳ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ, ಹಾಗೇನೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದೀವಿ. ಈ ವರ್ಷದ ಒಂದು ಮಾತಿನೊಳಗೆ ನಮ್ಮ ರೈತ ಬಾಂಧವರಿಗೆ ಒಂದು ವಿಶ್ವಾಸ ಮಾತುಗಳನ್ನು ಹೇಳಿದ್ದೀವಿ, ಉದ್ಯಮಶೀಲತೆಯಿಂದ ಹೇಗೆ ನಾವು ಅಭಿವೃದ್ಧಿ ಹೊಂದಬಹುದು ಎಲ್ಲ ಮಾತುಗಳು ನಮಗೆ ಬಹಳ ಚಲೋ ಅನಿಸವ ಮತ್ತೆ ರೈತ ಬಾಂಧವರಿಗೆ ಒಂದು ಹೊಸ ಹುಮ್ಮಸ್ಸನ್ನು ನೀಡಲಿಕ್ಕೆ ಕಾರಣ ಆಗ್ತಾವ ಅಂತ ಆಸೆ ಮಾಡ್ತಾ ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರ ಪರವಾಗಿ ಡಾಕ್ಟರ್ ನೇತ್ರಾವತಿ ಪಾಟೀಲ್ ಅವರೇ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು, ನಮಸ್ಕಾರ. ಅವಕಾಶ ಕೊಟ್ಟಿದ್ದಕ್ಕೂ ಧನ್ಯವಾದ, ಎಲ್ಲ ರೈತರಿಗೂ ಧನ್ಯವಾದಗಳು. ಇದುವರೆಗೆ ರೈತ ಬಾಂಧವರಲ್ಲಿ ಉದ್ಯಮಶೀಲತೆ ಕುರಿತು ದೇವಿ ಹೊಸೂರಿನ ತೋಟಗಾರಿಕಾ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ಡಾಕ್ಟರ್ ನೇತ್ರಾವತಿ ಅಶೋಕ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳಿನ್, ಸಂಕಲನ ಸುಮಾ ಸುರೇಶ್. ಈಗ ಕೇಳಿ ಗದಗ ತಾಲೂಕಿನ ನಾಗರಾಜ್ ನೀಲಪ್ಪ ಜಕ್ಕಣ್ಣವರ್ ಮತ್ತು ಸಂಗಡಿಗರಿಂದ ಹಂತಿಪದಗಳು. ಕಲೆಗ ಸೋಸಿ ನೋಡ್ಯಾನೋ ಹೊಲನ ಅಲ್ಲ ಬಿತ್ತಿದ ಏಳು ದಿನಕ್ಕ ಓಯ್ಯಾನೋ ಒಕ್ಕಲಿಗ ಬಾಗಿ ನೋಡ್ಯಾನೋ ಮನೆ ಸಾಲ ಬಾಗಿ ನೋಡ್ಯಾನೋ ಮನೆ ಸಾಲ ಒಕ್ಕಲಿಗ ಸೂಸಿ ನೋಡ್ಯಾನೋ ಹೊಲನ ಅಲ್ಲ ಅಣ್ಣ ತಮ್ಮರ ಹೊಲದಾಗ ಜೋಡೆರಡೋ ಎಡೆ ತಳಕ ಚಿನ ಕೋಲೆ ನಂಗ ಬಸವಣ್ಣ